ರೋಗ ನಿರ್ವಹಣೆ ಕುರಿತಾದಂಥ ಒಂದು ವಿಷಯದ ಮೇಲೆ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ಅಥವಾ ರೈತರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಕೀಟ ತಜ್ಞರಾದಂಥ ಡಾಕ್ಟರ್ ಎಸ್ ಜಿ ಹಂಚಾಳ್ ಮತ್ತು ಸಸ್ಯರೋಗ ತಜ್ಞರಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ರೈತರು ಆಕಾಶವಾಣಿ ದೂರವಾಣಿ ಸಂಖ್ಯೆ 200312 STD ಕೋಡ್ ಸಂಖ್ಯೆ 08532, ಮೊಬೈಲ್ ಸಂಖ್ಯೆ 9449981732 ಈ ಫೋನ್ ಸಂಖ್ಯೆಗೆ ಕರೆಯನ್ನು ಮಾಡಿ ರೈತರು ಏನೆಲ್ಲ ಸಮಸ್ಯೆಗಳಿದೆ ಅಂತಕ್ಕಂಥ ಒಂದು ವಿಚಾರಗಳನ್ನು ತಜ್ಞರಿಂದ ಕೇಳಿ ಪರಿಹಾರವನ್ನು ಪಡ್ಕೋಬಹುದು. ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ತಜ್ಞರಿಗೆ ಸ್ವಾಗತವನ್ನು ಕೋರ್ತಾ ಮೊದಲನೇ ಒಂದು ಕರೆಯನ್ನು ತೆಗೆದುಕೊಳ್ಳೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ ರೀ? ಸರ್, ಗುರುಸ್ವಾಮಿ ಕುಂಬಾರ ವಡ್ಲೂರು. ಗುರುಸ್ವಾಮಿ ಅವರು ವಡ್ಲೂರು. ಹಲೋ. ಹಾ ಕೇಳಿ ಗುರುಸ್ವಾಮಿ ಅವರೇ, ಪ್ರಶ್ನೆ ಕೇಳ್ರಿ. ಹಲೋ ಸರ್, ಅದೇ ಈಗ ಹತ್ತಿ ಎಲೆಗಳು ಕೆಂಪಾಗ್ತಿದೆಯಲ್ಲ ಸರ್, ಅದ್ರ ಬಗ್ಗೆ ಯಾವ್ದು ಸಿಂಪರಣೆ ಮಾಡಿದ್ರೆ ಒಳ್ಳೇದು ಹೇಳ್ತಾರೆ ಡಾಕ್ಟರ್ ಹೆಂಚನಾಳ್ ಅವ್ರು ಹೇಳ್ತಾರೆ. ಈಗ ನಮಸ್ಕಾರ ರೈತ ಬಾಂಧವರಿಗೆ. ಈಗ ಎಷ್ಟು ದಿನದ ಬೆಳೆ ಇದೆ ನಿಮ್ದು? ಗುರುಸ್ವಾಮಿ ಅವರು. ಗುರುಸ್ವಾಮಿ ಅವರು ಸರ್, ಎಷ್ಟು ದಿನದ ಬೆಳೆ ಇದೆ? ಬೆಳೆ ಇದೆ ಸರ್, ಮೊಣಕಲ್ ಮೇಲೆ ಇದೆ ಸರ್. ಎಷ್ಟು ಒಂದು ಎರಡೂವರೆ ತಿಂಗಳಾಗಿದೆಯಾ? ಆಗಿದೆ ಸರ್, ಎರಡು ತಿಂಗಳ ಮೇಲೆ ಆಗಿದೆ. ಆಯ್ತು, ಈಗ ಕೆಂಪು ಅಂದ್ರೆ ಯಾವ ರೀತಿ ಕೆಂಪಾಗಿದೆ? ಈಗ ಎಲೆ ಅಂಚು ಕೆಂಪಾಗಿದೆ ಅಥವಾ ಕಂಪ್ಲೀಟ್ ಎಲೆನೆ ಕೆಂಪಾಗಿದೆಯಾ? ಎಲೆ ಕೆಂಪಾಗಿದೆ ಸರ್, ಒಂದು ಗಿಡ ಅಲ್ಲೊಂದು ಇಲ್ಲೊಂದು ಆಗಿದೆ ಸರ್. ಈಗ ಅಲ್ಲ, ಎಲ್ಲಾ ಗಿಡದ ಎಲೆಗಳು ಕೆಂಪಾಗಿದಾವ? ಎಲೆ ತುದಿಗಳು, ತುದಿ ಅಂತೀವಲ್ಲ, ಅಂಚುಗಳು ಕೆಂಪಾಗಿದಾವ? ಹೇಗಿರಿ ಎಲೆ ದಂಡೆ? ಎಲೆಗಳು ಕೆಂಪಾಗಿದೆ ಸರ್. ಎಲೆಗಳು ಕೆಂಪಾಗಿದಾವೆ. ಓಕೆ, ಎಲ್ಲ ಹೊಲದಾಗ ಎಲ್ಲ ಕಡೆ ಆಗಿದೆ ರೀ? ಇಲ್ಲ ಸರ್, ಅಲ್ಲೊಂದು ಇಲ್ಲೊಂದು ಕಾಣ್ತಾ ಇದೆ ಸರ್ ಈಗ. ಹಾ ಸರ್, ಅದ್ರ ಅದ್ರ ಈಗ ಅದು ಒಂದು ಒಂದು ಗಿಡಕ್ಕೆ ಚಾಲಾದ್ರೆ ಎಲ್ಲ ಗಿಡಕ್ಕೆ ತಗೊಂತದಲ್ಲ ಸರ್. ಹಾ ಆಯ್ತು, ಈಗ ನೀವು ಗೊಬ್ಬರ ಏನ್ ಕೊಟ್ಟಿರಿ? ಗೊಬ್ಬರ ಸರ್, ಇದು ಯೂರಿಯಾ DAP ಕೊಟ್ಟಿದ್ರಿ. ಎಷ್ಟು ಸರಿ ಕೊಟ್ಟಿರಿ ಈಗ? ಗ್ರೋಮರ್ ಸರ್. ಎಷ್ಟು ಸರಿ ಕೊಟ್ಟಿದ್ರಿ? ಎರಡು ಸರಿ ಕೊಟ್ಟಿದ್ರಿ ಸರ್. ಎರಡು ಸರಿ ಕೊಟ್ಟಿದ್ರಿ? ಹಾ ಸರ್. ಆಯ್ತು, ಈ ಪೊಟ್ಯಾಶ್ ಕೊಟ್ಟಿದ್ರಿ ಅದರಲ್ಲಿ ಮೊದಲೇ ಸಲಿಗೆ? ಮೊದಲೇ ಸರಿ ಕೊಟ್ಟಿದ್ರಿ ಸರ್. ಪೊಟ್ಯಾಶ್ ಕೊಟ್ಟಿದ್ರಿ? ಆಯ್ತು, ಈಗ ಕೆಂಪಾಗದ್ ಅಷ್ಟೇ ಇದೇನೆ, ಮತ್ತೆ ಹುಳ ಏನಾದ್ರೂ ಇದೆಯಾ? ಕೆಂಪಗ ಆಗ್ತಿದ್ದಕ್ಕೆ ಹೌದೌದು, ಈಗ ಮಳೆ ಜಾಸ್ತಿ ಆಗಿಬಿಟ್ಟು ಆಗದನ್ನು ಆಗ್ತದೆ. ಜಾಸ್ತಿ ಮಳೆ ನಿಂತ್ ಬಿಟ್ಟಾಗ ಏನಾಗ್ತದೆ ಅಂದ್ರೆ ಪೋಷಕಾಂಶಗಳು ಹೀರೋದಕ್ಕೆ ಕಡಿಮೆ ಆಗ್ತದೆ. ಈಗ ಇಲ್ಲ, ಈಗ ನೀವೇನ್ ಮಾಡ್ರಿ, 19 hour ಸ್ಪ್ರೇ ಬರ್ತದೆ. 19 hour ಪ್ಲಸ್ ಅದ್ರ ಜೊತೆಗೆ ಮ್ಯಾಗ್ನೀಸಿಯಂ ಸಲ್ಫೇಟು, ಆಮೇಲೆ ಇನ್ನೊಂದು ಮೈಕ್ರೋನ್ಯೂಟ್ರಿಯಂಟು Bio20 ಅಥವಾ ಆ ಥರ ಬೇರೆ ಮೈಕ್ರೋನ್ಯೂಟ್ರಿಯಂಟ್ ಬರ್ತವೆ. 19 hour ಮ್ಯಾಗ್ನೀಸಿಯಂ ಸಲ್ಫೇಟು ಮತ್ತು Bio20 ಇವಿಷ್ಟು ಮೂರು ಸೇರಿಬಿಟ್ಟು ಈಗ ಒಂದು ಸ್ಪ್ರೇ ಮಾಡಿರಿ. ಆಮೇಲೆ 15 days ಬಿಟ್ಟು ಮತ್ತೊಂದು ಸರಿ ರಿಪೀಟ್ ಮಾಡಬೇಕು. ಹಾಂ ಸೇಮ್ ಅದನ್ನೇ, ಎಣ್ಣೆ ಹಾಕಂಗಿಲ್ಲ, ಅದ್ರಾಗೇನು ಎಣ್ಣೆ ಬೇಡ. ಇವೆಲ್ಲ ಪೋಷಕಾಂಶಗಳು. 19 hour ಅಂದರೆ ಇದ್ರಾಗ ರಂಜಕ, ಪೊಟ್ಯಾಶು ಮತ್ತು ಇದು ಎಲ್ಲ ಇರ್ತದೆ, ಸಾರ್ವಜನಿಕ. ಅದು ಗೊತ್ತದೆ ನಿಮಗೆ, 19 hour ಮ್ಯಾಗ್ನೀಸಿಯಂ ಸಲ್ಫೇಟು ಪ್ಲಸ್ ಮೈಕ್ರೋನ್ಯೂಟ್ರಿಯಂಟು, ಈ ಮೂರು ಸೇರಿಬಿಟ್ಟು ಈಗ ಒಂದು ಸರಿ ಸ್ಪ್ರೇ ಮಾಡಿರಿ. ಆಮೇಲೆ 15 days 20 days ಬಿಟ್ಟು ಇನ್ನೊಂದು ಸರಿ ಸ್ಪ್ರೇ ಮಾಡಿರಿ. ಕೆಂಪಾಗೋಕೆ ಕಡಿಮೆ ಆಗ್ತದೆ, ಯಾಕಂದ್ರೆ ಭೂಮಿಯಲ್ಲಿ ಸತ್ತು ಕಡಿಮೆ ಇರೋದ್ರಿಂದ ಹಿಂಗೆ ಆಗ್ತದೆ. ಹಾಂ, ಇದನ್ನ ಸ್ಪ್ರೇ ಮಾಡಿದ್ರೆ ಅದು ರಿಕವರ್ ಆಗ್ತದೆ. ಲಾಸ್ಟಿಗೆ ಹೇಳ್ತೀವಿ, ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀವಿ ಫೋನ್ ಸಂಖ್ಯೆಯನ್ನು ಕೊನೆಗೆ ಹೇಳ್ತೀವಿ. ಧನ್ಯವಾದ, ಒಳ್ಳೇದು, ಧನ್ಯವಾದ. ಮುಂದಿನ ಕರೆ. ಹಲೋ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ತಮ್ಮ ಹೆಸರು? ನಮ್ಮ ಹೆಸರು ಪಂಪನಗೌಡ ಅಂತ ಸರ್, ಆನಂದಗಲ್ ಗ್ರಾಮ ಸರ್, ಮಸ್ಕಿ ತಾಲೂಕು. ಪಂಪನಗೌಡ್ರೆ, ಕೇಳಿ ಪ್ರಶ್ನೆ ಕೇಳಿ ಪಂಪನಗೌಡ್ರೆ. ಸರ್, ನಾವು ಈ ಸದ್ಯ ಮೆಕ್ಕೆಜೋಳ ಮಾಡ್ಬೇಕಂತ ಹೇಳಿ ಸರ್, ಪ್ರತಿ ವರ್ಷ ಮಾಡ್ತಾರ, ಕಾಂಡ ಕೊರಕ ಜಗ್ಗೆ ಬಂದು ಇಳುವರಿ ಬರ್ತಾ ಇಲ್ಲ ಸರ್. ಹಂಗಾಗಿ ನಾವು ಈಗ ಮುಂಜಾಗ್ರತೆ ಕ್ರಮ ಏನ್ ಕೈಗೊಳ್ಬಹುದು ಸರ್? ಮೆಕ್ಕೆಜೋಳದಲ್ಲಿ ಕಾಂಡ ಕೊರಕ, ಅದೇ ಈಗ ನೀವು ಈಗ ಬಿತ್ತನೆ ಮಾಡ್ಬೇಕಾ ಮಾಡಿದೀರಾ? ಈಗ ಕಾಂಡ ಕೊರಕ ನಿಮ್ಗೆ ಅದು ಕರೆಕ್ಟ್ ಕಾಂಡ ಕೊರತೆ ಅಂದ್ರೆ ಈಗ ಇನ್ನೊಂದು ಇದು ಬರ್ತದೆ, ನಮ್ದೇನು ಲದ್ದಿ ಹುಳು ತರ ಬರ್ತದೆ, ಅದನ್ನ ಹೇಳ್ತಾ ಇದ್ದೀರಾ ಅಥವಾ ನೀವು ಕಾಂಡ ಕೊರತ ಗೊತ್ತಾಗ್ತದೆ ನಿಮ್ಗೆ? ಅದೇ ಅದೇ ಫಾಲೋ ಆರ್ಮಿ ಲದ್ದಿ ಹುಳು ಅಂತ ಬರ್ತದೆ. ಅದಕ್ಕೆ ಏನಿಲ್ಲ, ನೀವು ಸಿಂಪರಣೆ ಮಾಡಿದ ನಂತರ ಅಲ್ಲಲ್ಲಿ ಸ್ವಲ್ಪ ಲದ್ದಿ ಹುಳು ಏನಾದ್ರು ಕಂಡು ಬಂತಂದ್ರೆ, ಲದ್ದಿ ಕಂಡು ಬಂತಂದ್ರೆ ಸುಳಿಯಲ್ಲಿ, ಅದಕ್ಕೆ ನಮ್ದು ಪ್ರೋಕ್ಲೇಮ್ ಅಂತ ಬರ್ತದೆ, ಎಮಾಮೆಕ್ಟಿನ್ ಬೆಂಜುವೇಟ್ ಅಂತ, ಅದನ್ನ ಒಂದು ಲೀಟ್ರಿಗೆ 1.2 gram ನಷ್ಟು ಅಷ್ಟು ಮಿಕ್ಸ್ ಮಾಡಿಬಿಟ್ಟು ಸುಳಿಗೆ ಸ್ಪ್ರೇ ಮಾಡಬೇಕು, ಪೂರ ಗಿಡಕ್ಕೆ ಸ್ಪ್ರೇ ಮಾಡಬಾರ್ದು, ಸುಳಿಯಲ್ಲಿ ಮಾತ್ರ ಸ್ಪ್ರೇ ಮಾಡಬೇಕು. ಮುಂದಿನ ನೋಸಲ್ಲ ಹತ್ತಿ ಹಿಂಗೆ ಅಂದರೆ ಸುಳಿಯಲ್ಲಿ ಬೀಳುವಂಗೆ ಮಾಡಬೇಕು. ಅದನ್ನ ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಆಗ್ತದೆ. ಅದು ಈ ಇತ್ತೀಚೆಗೆ ಕಡಿಮೆ ಆಗಿದೆ, ಮೊದಲು ಭಾಳ ಬರ್ತಿತ್ತು, ಈಗ ಕಡಿಮೆ ಆಗಿದೆ. ಇದನ್ನ ಒಂದ್ಸರಿ ನೀವು ಜಸ್ಟ್ ಈಗೇನು ಬಂತು ಕಂಡು ಬಂತು ಅಂದ್ರೆ ಆ ಟೈಮಲ್ಲಿ ಕರೆಕ್ಟ್ ಸ್ಪ್ರೇ ಮಾಡಿಬಿಟ್ರೆ ಅಂದ್ರೆ ಅದು ಕಂಟ್ರೋಲ್ ಆಗ್ತದೆ. ಒಂದು ಅಥವಾ ಎರಡು ಸ್ಪ್ರೇ ಇದೆ, ಕಂಟ್ರೋಲ್ ಆಗ್ತದೆ. ಅದ್ರ ಮೇಲೆ ಸಾಕಷ್ಟು ಈಗ ಇದನ್ನು ಬರ್ತದ, ಶಿಲೀಂಧ್ರ ನಾಶಕಗಳು ತಂತಾನೆ ಬರ್ತಾ ಇದೆ, ನೇಚರ್ ಅಲ್ಲಿ ಕಂಟ್ರೋಲ್ ಆಗ್ತಾ ಇದೆ. ಅದ್ ಬಂದಾಗ ಅಷ್ಟು ಪ್ರೋಕ್ಲೇಮ್ ಒಂದ್ಸರಿ ಸ್ಪ್ರೇ ಮಾಡಿದ್ರೆ ಸಾಕು, ಕಂಟ್ರೋಲ್ ಆಗ್ತದೆ. ಒಳ್ಳೇದು ಪಂಪನಗೌಡ್ರೆ, ಪ್ರತಿ ವರ್ಷ ಹಾಕ್ತಿರ್ತಾರೆ ಮೆಕ್ಕೆಜೋಳವನ್ನ? ಹಾ ಸರ್, ಪ್ರತಿ ವರ್ಷ ಅದು ನಾವ್ ಒಂದ್ ಸ್ವಲ್ಪ ಹೈನುಗಾರಿಕೆ ಮಾಡಿವಲ್ ಸರ್, ದನಕ್ ಬೇಕು ಸರ್, ಹಿಂಗಾಗಿ ಅದ್ ಮಾಡ್ತಾ ಇರ್ತೀವಲ್ ಸರ್, ಜಾಸ್ತಿ ಕೊರತೆ ಇರ್ತಾರ ಹೇಳಿದ್ರಲ್ಲ ತಜ್ಞರು ಹೇಳಿದಂತ ಒಂದು ಮಾಹಿತಿಯನ್ನ ನೀವು. ಅದಕ್ಕೆ ಇನ್ನೊಂದು, ನೀವು ರಾಯಚೂರ್ ಕಡೆ ಏನಾದ್ರೂ ಬಂದ್ರೆ ನಮ್ಮಲ್ಲಿ ಮೆಟಾರೈಸಿಯಂ ಅಂತೇಳಿ ಒಂದು ಸಿಲಿಂಡ್ರ ಇದು ಸಿಗ್ತದೆ, ಕೀಟನಾಶಕ. ನಮ್ಮಲ್ಲಿ ಬಯೋ ಕಂಟ್ರೋಲ್ ಯೂನಿಟ್ ಅಂತ ಇದೆ, ಅದರಲ್ಲಿ ಅದನ್ನು ತಗೊಂಡು ಹೋಗ್ಬಿಟ್ಟು ಸ್ಪ್ರೇ ಮಾಡಬಹುದು, ಅದು ಇನ್ನೂ ಸೇಫ್. ಅದು ಹುಳ ಯಾವಾಗ ಕಾಣುತ್ತದೆ ಅವಾಗ ಸ್ಪ್ರೇ ಮಾಡಬೇಕು. ಹಾ, ಕೆವಿಕೆ ಎಲ್ಲ ಬಯೋ ಕಂಟ್ರೋಲ್ ಜೈವಿಕ ಕೀಟನಾಶಕ ಇದು ಅಂತಿದೆ ನಮ್ಮ ಪ್ರಯೋಗಾಲಯ, ಅಲ್ಲಿ ಸಿಗುತ್ತೆ. ಒಳ್ಳೆಯದು, ಕರೆ ಮಾಡಿದಕ್ಕೆ ಧನ್ಯವಾದ. ಮುಂದಿನ ಕರೆ. ಹಲೋ ಹಲೋ, ಕೇಳಿ, ಪ್ರಶ್ನೆ ಕೇಳಿ, ಸ್ವಲ್ಪ ಜೋರಾಗಿ ಮಾತಾಡಿ. ಎಲ್ಲಿಂದ ಮಾತಾಡ್ತಿದ್ದೀರಿ ನಿಮ್ಮ ಹೆಸರು? ಬಸವರಾಜ್ ಪಾಟೀಲ್ ರು. ಹೇಳಿ ಪಾಟೀಲ್ರು, ಕೇಳಿ, ಪ್ರಶ್ನೆ ಕೇಳ್ರಿ. 5 ಎಕರೆ ಹಚ್ಚಾಕಿವ್ರಿ ಸರ್. ದಾಮಿ ಬಾಳ ಬಂದವ್ರಿ, ಬೇದಾಮಿ ಹುಳಲ್ಲ ಆಪ್ಲೆಗ್ ಹೊಡೆದ್ರಿ, ಕಾಯಿ ಕೊರಕ ನಿಸ್ರಿ ಕಂಟ್ರೋಲ್ ಆಗ್ಯದ. ಈಗ ಫಲಗಳು ಹುಚ್ಚ ಬೀಳಕತ್ತೆ ನೋಡ್ರಿ, ಎಲ್ಲ ಫಲ ಹುಚ್ಚ ಬೀಳಕತ್ತದ್ರಿ? ಹಾ ಹೌದ್ರಿ, ಎಲ್ಲ ಬೆಳ್ಳದಾಗಿ ಹುಚ್ಚ ಬೀಳಕತ್ತೇವ್ರಿ. ಗಿಡ ಚೆನ್ನಾಗಿವ್ರಿ, ಎಣ್ಣೆ ಹೊಡೆದ ಮೇಲೆ ಫಲ ಸ್ವಲ್ಪ ಗಿಡಗಳಿಗೆ 4-5 ಹಾಕಿ ಹುಚ್ಚ ಬೀಳಕತ್ತೇವ್ರಿ. ಅಲ್ಲ, ಫಲ ಉದ್ರಾಕತ್ತದ್ರ ಒಂದು ಕಾರಣ ನೀರು ಜಾಸ್ತಿ ಆಗಿ ನೀರ್ ಏನಾರು ನಿಂತ ನಿಮ್ ಹೊಲದಾಗ? ಏನ್ ನೀರ್ ಅಂತ ದೊಡ್ಡ ಮಳೆ ಆಗಿಲ್ರಿ ನಮ್ಗೆ, ಇನ್ನ ನೀರ್ ಮಳೆ ಬೇಕಾಗಿ ಮತ್ತೀಗ. ಅದು ಒಳಗೊಳಿ ಹುಚ್ಚಿ ಬೀಳಕತ್ತೇವ್ರಿ ಗಿಡಕ್ 4-5 ಒಂದೊಂದು ಕಾಯಿಗೆ ತೂತಾಗ್ಬಿಟ್ಟವ್ರಿ ಹುಳಗಳು. ಈಗೇನಾಗಿದೆ, ಬಿಟಿ ಹತ್ತಿಯಲ್ಲಿ ಒಂದು 5% ನೀವು ಗಂಡು ಬೀಜ ಅಂತೀರಿ ಅಥವಾ ನಾನ್ ಬಿಟಿ ಅಂತ ಕರಿತೀವಿ ನಾವು, ಅದ್ರಾಗ ಬಿಟಿ ಅವಶ್ಯ ಇರಂಗಿಲ್ಲ. ಒಂದು 5% ಗಿಡಗಳು ನಾವು ಮೊದಲೆಲ್ಲ ಸಪರೇಟ್ ಬೀಜ ಕೊಡ್ತಿದ್ರಲ್ಲ, ಈಗ ಹಂಗ ಸಪರೇಟ್ ಬೀಜ ಕೊಡಂಗಿಲ್ಲ. ಈಗ ಇದರಲ್ಲೇ ರಿಬ್ ಅಂತ ಕರೀತಾರೆ, ಅದ್ರಾಗ 5% ಶೇಕಡ 5% ಮಿಕ್ಸ್ ಮಾಡಿರ್ತಾರ ನಾನ್ ಬಿಟಿ ಬೀಜ. ಆ ಗಿಡಕ್ಕೆ ಮಾತ್ರ ಅದು ಬರ್ತದೆ, ಅದು ಹಸಿರು ಕೀಟ ಇದೆ, ಹಲಕೋರ್ಪ ಅಂತ ಕರಿತೇವ ನಾವು ಇದರಲ್ಲಿ, ಕಾಯಿ ಕೊರಕ. ಆ ಗಿಡಗಳಿಗೆ ಮಾತ್ರ ಬರ್ತದ, ಅದಕ್ಕೇನು ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ, ಬಿಟಿಗೆ ಬರುದಿಲ್ಲ ಅದು. ಫಲ ಒಣಗಕ್ಕೆ ಎರಡು ಕಾರಣ, ಒಂದು ಹಸಿ ಜಾಸ್ತಿ ಆಗಿರ್ಬೇಕು, ಇಲ್ಲಾಂದ್ರೆ ಹಸಿ ಕಡಿಮೆ ಆಗಿರ್ತದ, ಇಲ್ಲಾಂದ್ರೆ ನ್ಯೂಟ್ರಿಷನ್ ಕಡಿಮೆ ಆಗಿರ್ತದ. ಗೊಬ್ಬರ ಹಾಕಿರಿ, ಗೊಬ್ಬರ ಹಾಕಬೇಕು, ಹಾಕಿ ಬರ್ತ್ ಮಾಡಿರಿ ಸರ್. ಇವರ್ದು ಗೊಬ್ಬರ ಹಾಕ್ಬೇಕು, ಮಳೆ ಬೆಳಕತ್ತೆ, ನೀರಾವರಿ ಹಚ್ಚಿರಿ, ನಾವು ಮಳೆ ಬೆಳಕತ್ತೆ ಇವರ್ ಸರ್. ಗೊಬ್ಬರ ಹಾಕ್ಬಂತ ಹಾಕಿವ್ರಿ, ಅದರ್ ಬೀಜ ಹಾಕಿವ್ರಿ, ಒಟ್ಟು ಮಳೆಗೆ ಬೆಳಕತ್ ಮಾಡಿರಿ. ಗೊಬ್ಬರ ಎಷ್ಟು ಸರಿ ಕೊಟ್ಟಿರಿ? ಈಗ ಗೊಬ್ಬರ ಕೊಟ್ಟಿರೋದು ಸರ್, ಗೊಬ್ಬರ ಕೊಡಬಾರ್ದ ಹಾಕಿ ಸರ್, 2 ವರ್ಷ ಮೆಣಸಿನ ಇಟ್ಟಿದ್ದೀರಿ, ಅದಕ್ಕ ಇಟ್ಟಿವಿ, ಆ ಗಿಡ ಚೆನ್ನಾಗಿ ಬಂದ್ರಿ, ಕಾಯಿ ಹಿಡಿಯಕತ್ತೀರಿ? ಗೊಬ್ಬರ ಇಲ್ಲ, ಗೊಬ್ಬರ ಬೇಕಾಗ್ತದೆ, ಯಾಕಂದ್ರೆ ಹತ್ತಿ ಹೈಬ್ರಿಡ್ ಅಲ್ಲ, ಅದಕ್ಕೆ ಹೂವು ಕಾಯಿ ಬಿಡೋ ಟೈಮ್ದಾಗ ಪೋಷಕಾಂಶ ಬೇಕು. ಅದಕ್ಕೆ ಹೋದ್ರೆ ಸಾಕಿದಿಲ್ರಿ, ಇಲ್ಲ ಇಲ್ಲ ಆಯ್ತು, ಈಗನಾದ್ರೂ ಬೇಕಾಗ್ತದೆ. ಈಗ 65-70 ದಿವಸಕ್ಕಾದ್ರೂ ನೀವು ಅದಕ್ಕೆ ಕೊಡಬೇಕು, ಸಾರಜನಕ ರಂಜಕ ಪೊಟ್ಯಾಶ್ ಮೂರು ಕೊಡಬೇಕು. ಆಯ್ತಾಯ್ತು, ಈಗ ಗೊಬ್ಬರ ಕೊಡಬೇಕು, ನೆಲಕ್ಕೆ ಒಂದ್ಸರಿ ಗೊಬ್ಬರ ಕೊಡ್ರಿ, ಕೊಟ್ಟುಬಿಟ್ಟು ಆಮೇಲೆ ಮೇಲೆ ಅದಕ್ಕೆ ಒಂದ್ ಸ್ವಲ್ಪ ಇದನ್ನ ಸ್ಪ್ರೇ ಮಾಡ್ರಿ, 19 ಮ್ಯಾಗ್ನೇಶಿಯಂ ಸಲ್ಫೇಟು ಮತ್ತೆ ಮೈಕ್ರೋ ನ್ಯೂಟ್ರಿಯಂಟು. ಎಕರೆಕ ಒಂದು 2 ಚೀಲ ಯೂರಿಯಾ, ಒಂದ್ ಚೀಲ DAP, ಒಂದ್ 1/2 ಚೀಲ ಪೊಟ್ಯಾಶು. ಈಗ ಇದು ಮೊದಲು ಕೊಟ್ಟಿಲ್ಲಲ್ಲ ನೀವು, ಆಕ್ಚುಲಿ ನಾವು 2 ಸೇರಿ ಒಮ್ಮೆ ಹೇಳಕತ್ತೀನಿ. ಆಯ್ತು, ಹಂಗಿದ್ರೆ ನೀವು ಕಡಿಮೆ ಮಾಡಿ, ಆಕ್ಚುಲಿ 2-3 ಡೋಸ್ ಹೇಳ್ತೀವಿ ನಾವು ಕಾಟನ್ದಾಗ, ನಿಮ್ಗೆ ಮಳೆ ಇಲ್ಲ ಅಂದ್ರೆ ಕಡಿಮೆ ಕೊಡ್ರಿ. ಆಯ್ತು, ಹಂಗಿದ್ರೆ ಎಲ್ಲ ಅದಕ್ಕೆ ಉದುರ್ತದ, ಸತ್ವ ಇಲ್ಲ ಅದಕ್ಕೆ ಉದುರ್ತದ. ನೀವು ಮೊದಲೇ ಗೊಬ್ಬರ ಕೊಟ್ಟಿಲ್ಲ ನೀವು, ಇಲ್ಲಾಂದ್ರೆ 1 ಚೀಲ ಯೂರಿಯಾ, 1 ಚೀಲ DAP. ಹಾ, ಒಂದ್ ಚೀಲ DAP, 1 ಚೀಲ ಯೂರಿಯಾ ಮತ್ತು 1/2 ಚೀಲ ಪೊಟ್ಯಾಶ್ ಅಷ್ಟು ಕೊಡ್ರಿ. ಒಳ್ಳೇದು ಬಸವರಾಜರೇ, ಮುಂದಿನ ಕರೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ರೀ? ನಾವು ಜೋಕೂರು ಗ್ರಾಮದಿಂದ ಭೀಮನಗೌಡ ಪಾಟೀಲ್ ಸರ್ ಮಾತಾಡೋದು. ಭೀಮನಗೌಡ್ರೆ, ಕೇಳಿ, ಜೋಕೂರು ಭಾಗದಲ್ಲಿ ಹೇಗೆ ಮಳೆ ಹೇಗಿದೆ, ಬೆಳೆ ಹೇಗಿದಾವೆ? ಬೆಳೆ ಚೆನ್ನಾಗಿದೀವಿ ಸರ್. ಈಗ ಹತ್ತಿ ನಮ್ದು ನಮ್ದು ಹೇಳ್ಬೇಕಂದ್ರೆ ಸರ್, ನಮ್ದು 25 ಎಕರೆ ಭತ್ತ ನಾಟಿ ಮಾಡಿದೀನಿ ಸರ್. ಈಗ ಭತ್ತ ನಾಟಿ ಮಾಡಿ ಒಂದ್ ಚೀಲ ಹಾಕಿ ಸರ್, 2 ಗೊಬ್ಬರ ಹಾಕಿದ್ದೀವಿ. ಅದು ಸ್ವಲ್ಪ ರೌದೆ ಕೆಂಪಗಾಕ ಆಗಕತ್ತದ್ರಿ. ಒಂದ್ ತಿಂಗಳಾಯ್ತ್ರಿ, 2 ಗೊಬ್ಬರ ಮುಗ್ದಾವ ಸರ್. ನಾವು ಗೊಬ್ಬರ 2 ಗೊಬ್ಬರ ಮುಗಿಸಿದೀವಿ ಸರ್. ಈಗ ಅದು ರೌದೆ ಸ್ವಲ್ಪ ಕೆಂಪಗಾಗತ್ತರಿ, ಸ್ವಲ್ಪ ಮಳೆ ಸ್ವಲ್ಪ ಕಡಿಮೆ ಆಗಿ ಭಾಗದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಸರ್. ಹಂಗಾಗಿ ಅದಕ್ಕೆ ಯಾವ್ದೋ ಒಂದು ಕೀಟನಾಶಕ ನಾವು ಸಿಂಪರಣೆ ಮಾಡಬೇಕು, ಅದ್ರ ಮಾಹಿತಿ ಕೊಡ್ಬೇಕು ಸರ್. ಹಾಗೇನೆ ನಮ್ಮ ಒಂದು ಹತ್ತಿ ಬೆಳೆಯಲ್ಲಿ ಸರ್, ಅದು ಹೂವ ಸ್ವಲ್ಪ ಮಗ್ಗಿ ಸಣ್ಣ ಮಗ್ಗಿ ಆಗಿ ಉದುರಕತ್ತಿದೆ ಸರ್. ಮಗ್ಗಿ ಸಾಂದಾಗಿ ಉದುರ್ತದ? ಸಣ್ಣ ಒಂದು ಮಗ್ಗಿ ಹಿಂಗ ಉದುರಕತ್ತಿದೆ ಸರ್ ಕೆಳಗ. ಅಂದ್ರೆ ಅದು ಒಂಥರ ಬಗರಿ ಟೈಪ್ ಆಗ್ತಾ ಇದೆ ಮಗ್ಗೆ? ಬಗರಿ ತರ ಇರ್ತದ, ಸಣ್ಣದ್ರಿ, ಅದು ಉದುರಕತ್ತದ್ರಿ ಕೆಳಗ. ಅದು ಕಪ್ಪು ಒಂದು ಕಪ್ಪನ ಕರ್ಗ ಕಾಣಕತ್ತ ಸರ್ ಅದ ಕೆಳಗ. ಅಲ್ಲ, ಈಗ ಎಷ್ಟು ದಿವಸದ ಬೆಳೆ ಇದೆ ನಿಮ್ದು ಹತ್ತಿ? ಹತ್ತಿ ನೋಡ್ರಿ, ಈಗ ಒಂದು 1.5 ತಿಂಗಳು ಇರ್ಬೋದು ಸರ್. ಈಗ ಎಲ್ಲ ಹೂವ ಮಗ್ಗಿ ಕಾಯಿ ಆಗಕತ್ತದ್ರಿ. ಅದು ಮಗ್ಗಿ ಸಣ್ಣ ಸಣ್ಣ ಮಗ್ಗಿ ಉದುರಕತ್ತದ ಸರ್. ಗೊಬ್ಬರ ಕೊಟ್ಟಿರಿ? ಗೊಬ್ಬರ ಕೊಟ್ಟಿದ್ರಿ ಸರ್, ಈ 2 ಸಲ ಗೊಬ್ಬರ ಕೊಟ್ಟಿದ್ದಾರೆ ಸರ್. ಎಷ್ಟು ಸರಿ ಕೊಟ್ಟಿರಿ ಈಗ? 2 ಸಲ ಆಗಿದೆ ಸರ್. ಆಗಿದೆ, ಓಕೆ. ಈಗ 2 ಸಲ ಸಿಂಪರಣೆ, ಔಷಧ ಸಿಂಪರಣೆ ಆಗಿದೆ ಸರ್. ಏನ್ ಮಾಡಿರಿ? ಅದು ಯಾವ್ದೋ ಒಂದು, ಅದು ನಾವು ಮಾಡಿಲ್ರಿ. ಅದು ಹೊಲ ಸರ್, ನಮ್ಮ ಹೊಲ ಸರ್, ನಮ್ಮ ಲೀಜಿಗೆ ಹಾಕಿದ್ರು ಸರ್. ಅವರು ಹೊಡೆದಾರ, ಔಷಧ ಹೊಡೆದಾರ ಸರ್. ಗೊತ್ತಿಲ್ಲ. ಹೌದ್ರಿ? ಇಲ್ಲ, ಅವರು ನಿಮ್ ಹುಳ ಏನಾದ್ರೆ ಗೊತ್ತಾಗ್ತದೆ ಏನ್ ಹುಳ ಇದೆ ಅಂತ? ಅದು ಸಣ್ಣದೊಂದು, ಅದು ಇದು ದ್ವಾಮೆ ಪೈಪ್ ಟೈಪ್ ಬರ್ತದೆ ನೋಡಿ ಸರ್, ಬಿಳಿ ಬಿಳಿ ಬಿಳಿ ದ್ವಾಮೆ. ಅದು ಇದೆ ಸರ್. ಅದು ಇದೆಯಲ್ಲ. ಈಗ ಲಾಸ್ಟ್ ಸ್ಪ್ರೇ ಮಾಡಿ ಎಷ್ಟು ದಿವಸ ಆಯ್ತು? ಈಗ ಸ್ಪ್ರೇ ಮಾಡಿ ಸರ್, ಸ್ಪ್ರೇ ಮಾಡಿ ಈಗ ಒಂದು ವಾರ ಆಯ್ತ್ರಿ. ಒಂದು ವಾರ ಆದ್ರೆ ಕಂಟ್ರೋಲ್ ಆಗ್ತದೆ. ಈಗ ನೀವು ಉದುರೋದಕ್ಕೆ ಏನಾದರೂ ಇದು ಫ್ಲಾನೋಫಿಕ್ಸ್ ಅಂತ ಬರ್ತದೆ, ಒಂದು ಫ್ಲಾನೋಫ್ಲಿಕ್ಸ್. ಅದು 20 ಲೀಟರ್ಗೆ 5 ml ಅಷ್ಟೇ ಹಾಕಬೇಕು. 20 ಲೀಟರ್ಗೆ 5 ml ಹಾಕ್ಬೇಕ್ರಿ? ಹಾಂ, ಅಷ್ಟು ಹಾಕಿ ಸ್ಪ್ರೇ ಮಾಡಿರಿ. ಅಂದ್ರೆ ಉದುರೋದು ಕಡಿಮೆ ಆಗ್ತದೆ. ನೀವು ಗೊಬ್ಬರ ಕೊಟ್ಟಿರಿ, ಎಲ್ಲ ಕೊಟ್ಟಿರಿ, ಆದ್ಮೇಲೆ ಹುಳುಕು ಸ್ಪ್ರೇ ಮಾಡಿರಿ. ಈಗ ಅದು ಉದುರೋದು ಕಡಿಮೆ ಆಗ್ಬೇಕಂದ್ರೆ ಫ್ಲಾನೋಫಿಕ್ಸ್ ಅಂತ ಅದು 5 ml 20 ಲೀಟರ್ ನೀರಿಗೆ ಅಷ್ಟು ಹಾಕಿ ಸ್ಪ್ರೇ ಮಾಡಿರಿ. ಓಕೆ ಸರ್. ಆಮೇಲೆ ಇದು ಭತ್ತದ ಬಗ್ಗೆ ಸ್ವಲ್ಪ ತಿಳಿಸ್ರಿ. ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರು ಹೇಳ್ತಾರೆ. ಗೌಡ್ರಿ, ಭೀಮ್ಗೌಡ್ರೆ, ನಮಸ್ಕಾರ. ನಮಸ್ಕಾರ ಸರ್. ಈಗ ಭತ್ತ ನೀವು ಗೊಬ್ಬರ ಕೊಟ್ಟಿದ್ದೀನಿ ಅಂತ ಹೇಳಿದ್ರಿ, ಒಂದು 3 ಸಲ ಕೊಟ್ಟಿದ್ದೀರಲ್ಲ, ಅದರಲ್ಲಿ ಡಿ ಎ ಪಿ ಪೊಟ್ಯಾಶು ಎಲ್ಲ ಕೊಟ್ಟಿದ್ದೀರಾ? ಡಿ ಎ ಪಿ ಇಲ್ಲ ಸರ್, ನಾವು ಇದು ಕಾಂಪ್ಲೆಕ್ಸ್ ಕೊಟ್ಟಿದ್ವಿ ಸರ್. 10-20-20-13 ಅಂತ ಹೇಳಿ ಒಂದು ಕಾಂಪ್ಲೆಕ್ಸ್. ಸರಿ ಸರಿ. ಇದು ಆಮೇಲೆ ಅದ್ರ ಜೊತೆಗೆ ನಾವು ಜಿಂಕ್ ಸತುವಿನ ಸಲ್ಫೇಟ್ ಅಂತ ಏನ್ ಕರಿತೀವಲ್ಲ, ಜಿಂಕ್ ಕೊಟ್ಟಿದ್ದೀರಾ? ಜಿಂಕ್ ಹಾಕಿದೀರಾ? ಜಿಂಕ್ ನಾವು ಭತ್ತ ನಾಟಿ ಮಾಡಕಂತ ಮೊದಲು ಹಾಕಿದೀವಿ ಸರ್. ಅಂದ್ರೆ ನಾಟಿ ಮಾಡಕ್ಕಿಂತ ಮುಂಚೆನೆ ಹಾಕಿದಿರಿ? ಎಷ್ಟು ಹಾಕಿದಿರಿ? ಅದು ಸೌಳು ಭೂಮಿಯಿಂದ ಹಾಕಿದೀವಿ ಸರ್. ಅದು ಭತ್ತ ನಾಟಿ ಕುಂದ್ರದಲ್ಲ ಅಂತೇಳಿ ಸೌಳು ಹೊಲ ಏನಿರ್ತದ, ಮಡಿ ಇರ್ತದಲ್ರಿ, ಅದಕ್ಕಂದೇ ಕೊಟ್ಟಿದ್ವಿ ಸರ್. ಅಲ್ಲ, ಮಡಿ ಕೊಟ್ಟಿದಿರಿ, ಮತ್ತೆ ಮುಖ್ಯ ಕ್ಷೇತ್ರಕ್ಕೆ ಇದು ಕೊಟ್ಟಿಲ್ವಾ? ಇಲ್ಲ, ಕೊಟ್ಟಿಲ್ಲ ಸರ್. ಈಗ ಮತ್ತೆ ಹೊಲಕ್ಕೂ ಪೂರ್ತಿ ಕೊಡ್ಬೇಕು. ನೀವು ನರ್ಸರಿಗೆ ಒಂದೇ ಅಲ್ಲ, ಮುಖ್ಯ ಹೊಲಕ್ಕೂ ಸುಮಾರು ಎಕರೆಗೆ ಒಂದು 8-10 kg ನೀವು ಜಿಂಕ್ ಕೊಟ್ಟಾಗ ಏನಾಗುತ್ತೆ, ರೌದಿ ಎಲ್ಲ ಕೆಂಪಗಾಗೋದಿಲ್ಲ, ಸ್ವಲ್ಪ ಹಚ್ಚ ಹಸಿರಿಗಿರ್ತದೆ. ಅದೊಂದು ಬಹಳ ಮುಖ್ಯ. ಜಿಂಕ್ ಸಲ್ಫೇಟ್ ಅಂತೇಳಿ ಸಿಗುತ್ತೆ, ಸತುವಿನ ಸಲ್ಫೇಟ್. ಎಕರೆಗೆ ಸುಮಾರು 8-10 kg ನೀವು ಹಾಕ್ರಿ. ಈಗ ಗೊಬ್ಬರದ ಕಲಿಸಿ ಹಾಕಿದ್ರೆ ನಡೀತಾರೆ? ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಅದೊಂದೇನಾ ಇಲ್ಲ ಮತ್ತೆ ಏನನ್ನ ಬೆಳ್ಳಿಗೆ ಏನನ್ನ ರೌದೆ ತುದಿಯಿಂದ ಒಣಗ್ತಾ ಬರ್ತಿದ್ಯಾ? ರೌದೆ ಏನ್ ಬೆಳ್ಳಿಗಿಲ್ರಿ, ಅದು ಸ್ವಲ್ಪ ಕೆಂಪಗ ಬರಕತ್ತಾರ ಅಷ್ಟೇ. ಸರಿ ಸರಿ, ಆಯ್ತು, ಅಷ್ಟ್ ಮಾಡ್ರಿ. ಓಕೆ ಸರ್, ಒಳ್ಳೇದು. ಎಲ್ಲ ಮಾಹಿತಿ ಕೊಟ್ಟಕ್ಕೆ ತಮಗೆ ಧನ್ಯವಾದ. ಒಳ್ಳೇದು, ಒಳ್ಳೇದು. ಥ್ಯಾಂಕ್ ಯು. ಓಕೆ ಸರ್, ನಮಸ್ತೆ. ಡಾಕ್ಟರ್ ಅಶ್ವಥ್ ನಾರಾಯಣವ್ರೆ, ಸಾಮಾನ್ಯವಾಗಿ ಸರ್ ಭತ್ತ ಈಗಾಗಲೇ ಕೆಲವೊಂದು ಕಡೆ ಒಂದೊಂದು ತಿಂಗಳ ಬೆಳೆ ಇದೆ, ಕೆಲವೊಂದು ಕಡೆ ಶಿನ್ನೂರು ಗಂಗಾವತಿ ಭಾಗದಲ್ಲೆಲ್ಲ ಸುಮಾರು 1.5 ತಿಂಗಳ ಬೆಳೆಗಳನ್ನು ನಾವು ನೋಡಬಹುದು ಈಗ. ಹೌದು ಸರ್. ಏನು ಈ ಒಂದು ಸಂದರ್ಭದಲ್ಲಿ ಮುಖ್ಯವಾದಂತ ರೋಗಗಳು ಏನು ಬರ್ತಿರ್ತವೆ ಭತ್ತದಲ್ಲಿ? ಸರ್, ಈಗ ಸಸಿ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ನಾಟಿ ಮಾಡಿದ ನಂತರ ಅಲ್ಲಲ್ಲಿ ಸ್ವಲ್ಪ ದುಂಡಾಣು ಮಚ್ಚ ರೋಗ ಬರೋದನ್ನ ನಾವು ಕಾಣ್ತೀವಿ. ಅಂದ್ರೆ ತುದಿಯಿಂದ ಆಗಿರ್ಬೋದು ಮತ್ತೆ ಅಂಚಿಂದ ಇರ್ಬೋದು, ಏನಾಗುತ್ತೆ ಬೆಳ್ಳಿಗೆ ಒಂದು ನೀರಲ್ಲಿ ಅಲೆ ಅಲೆ ಆಕಾರದಲ್ಲಿ ಅಂಕುಡೊಂಕಾಗಿ ಎಲೆ ರೌದಿ ಒಣಗ್ತಾ ಬರ್ತಿರ್ತದೆ, ಅದು ದುಂಡಾಣುವಿನಿಂದ ಬರ್ತಕ್ಕಂಥದ್ದು. ಅದನ್ನ ಹತೋಟಿ ಮಾಡ್ಕೋಬೇಕು ಅಂತಂದ್ರೆ ಒಂದು ಕಾಪರಾಕ್ಸಿ ಕ್ಲೋರೈಡ್ ಅಂತ ಏನಿದೆಯಲ್ಲ ಬ್ಲೈಟಾಕ್ಸ್ ಪುಡಿ, ಒಂದು 10 ಲೀಟರ್ ನೀರಿಗೆ 5 ಗ್ರಾಮ್ ಅದನ್ನ, ಮತ್ತೆ ಸ್ಟ್ರೆಪ್ಟೋಸೈಕ್ಲಿನ್ನ ಅದು ಸುಮಾರು 1-2 ಗ್ರಾಮ್ ಮಿಶ್ರಣ ಮಾಡಿ 1 ಇಲ್ಲ 2 ಸಿಂಪರಣೆ ಮಾಡ್ತಕ್ಕಂಥದ್ದು ಒಂದು ಉತ್ತಮವಾಗಿರ್ತಕ್ಕಂಥದ್ದು. ಮತ್ತೆ ಅದು ಬಿಟ್ಟ ಅಂತಂದ್ರೆ ನಾವು ಯಾವಾಗ ತಂಡೆ ಹೊಡಿತದಲ್ಲ ಸುಮಾರು 1 ತಿಂಗಳು 1.5 ತಿಂಗಳು ಆದ್ಮೇಲೆ ಟಿಸ್ಲ್ ಹೊಡಿತದೆ ಅಂತ ಕರಿತೀವಿ. ಸೊ ಅಲ್ಲಿ ನೀರು ಹೆಚ್ಚಿಗೆ ನಿಂದಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ, ಬುಡಕ್ಕೆ ಏನಾಗುತ್ತೆ ಬಡ್ಡಿಗೆ ಸ್ವಲ್ಪ ಮಚ್ಚೆ ರೋಗ ಬರ್ತದೆ, ಎಲ್ಲ ಕಪ್ಪಗಾಗ್ಬಿಟ್ಟು ಏನಾಗುತ್ತೆ ರೌದಿ ಎಲ್ಲ ಒಣ್ಕೊಂತ ಸಸಿ ಒಣಗೋದಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೆ ನಾವೇನಿರ್ತೀವಿ ಬುಡಕೊಳೆ ರೋಗ ಅಂತೇಳಿ ಬಡ್ಡಿಕೊಳೆ ರೋಗ ಅಂತೇಳಿ ಕರಿತೀವಿ. ಅಂಥ ರೈತರು ಏನು ಮಾಡಬೇಕು ಅಂತಂದ್ರೆ, ನೀವು ನೀರನ್ನ ಸ್ವಲ್ಪ ತೆಗೆದು ನೀರು ಕಡಿಮೆ ಬಿಡಬೇಕು ಔಷಧಿ ಸಿಂಪಡಣೆ ಮಾಡುವಂಥ ಸಂದರ್ಭದಲ್ಲಿ. ನೀರು ಪೂರ್ತಿ ತೆಗೆದುಬಿಟ್ಟು ಈಗ ಎಕ್ಸಾಕೊನಜೋಲ್ ಅಂತೇಳಿ ಬರ್ತದೆ, ಎಕ್ಸಾಕೊನಜೋಲು 1 ml ಪ್ರತಿ ಲೀಟರ್ ನೀರಿಗೆ, ಅಂದರೆ 1 ಎಕರೆಗೆ 200 ml ಔಷಧಿನ ನಾವು ಬುಡಭಾಗಕ್ಕೆ ಬೀಳ್ತಕ್ಕಂಥದ್ದು ಔಷಧಿ ಉತ್ತಮ, ಅದನ್ನು ಸಿಂಪಡಣೆ ಮಾಡ್ಕೋಬೋದು. ಇಲ್ಲ ಅಂತಂದರೆ ಇನ್ನೊಂದು ಅವತಾರ್ ಅಂತೇಳಿ ಸಂಯುಕ್ತ ಶಿಲೀಂದ್ರನಾಶಕ ಬರ್ತದೆ, ಝೈನೆ ಪ್ಲಸ್ ಎಕ್ಸಾಕೊನಜೋಲ್ ಅದು ಇರ್ತಕ್ಕಂಥದ್ದು, ಅದನ್ನು ಸಿಂಪಡಣೆ ಮಾಡಿದ್ರೂ ಸಹ ಈ ಒಂದು ಬಡ್ಡಿಕೊಳೆ ರೋಗನ ನಾವು ಹತೋಟಿ ಮಾಡ್ಕೋಬೋದು. ಅಂದರೆ ಈ ಹಂತದಲ್ಲಿ ಬರ್ತಕ್ಕಂಥದ್ದು ಇವೆರಡು ಪ್ರಮುಖ ರೋಗಗಳು. ಈಗ ಮುಖ್ಯವಾಗಿ ರೈತರಿಗೆ ಅತ್ಯಂತ ಪ್ರಮುಖವಾದಂಥ ಬೆಳೆ ರಾಯಚೂರು ಜಿಲ್ಲೆಯಲ್ಲಿ ಹತ್ತಿ ಬೆಳೆ. ಈಗಾಗಲೇ ಹತ್ತಿ ಬೆಳೆ ಸುಮಾರು 75-80 ದಿವಸದ ಬೆಳೆಯನ್ನು ನಾವು ಅಲ್ಲಲ್ಲಿ ನೋಡ್ಬೋದು. ಡಾಕ್ಟರ್ ಹಂಚನಾಳ್ ಅವರೇ, ಭಾಳಷ್ಟು ರೈತರು ಮೇಲಿಂದ ಮೇಲೆ 4 ದಿವಸಕ್ಕೊಮ್ಮೆ 5 ದಿವಸಕ್ಕೊಮ್ಮೆ 8 ದಿವಸಕ್ಕೊಮ್ಮೆ ಹಂಗೆ ಸಿಂಪರಣೆ ಮಾಡ್ತಿರ್ತಾರೆ. ಆಸಕ್ತಿ ಭಾಳ ಹತ್ತಿಗೆ, ಏನು ಆಗಬಾರ್ದು ಅಂತೇಳಿ ತಾವು ಭಾಳಷ್ಟು ಖರ್ಚು ಮಾಡ್ತಾರೆ ಹತ್ತಿ ಬೆಳೆಗೆ, ವಿಶೇಷವಾಗಿ ರೈತರು. ನಾನು ನೋಡುತ್ತಿದ್ದೇನೆ ಕ್ಷೇತ್ರ ಮಟ್ಟದಲ್ಲಿ. ಈ ಒಂದು ಹಂತದಲ್ಲಿ ಏನು ಪ್ರಮುಖವಾದಂಥ ಕೀಟಗಳನ್ನ ನೀವು ಕ್ಷೇತ್ರ ಮಟ್ಟದಲ್ಲಿ ಗಮನಿಸಿದಿರಿ, ರೈತರಿಗೆ ಏನು ಸಲಹೆಯನ್ನು ಕೊಡ್ತೀರಿ? ಅದೇ ಇತ್ತೀಚೆಗೆ ಅದೇ ರೈತರಿಂದ ಭಾಳಷ್ಟು ಕಂಪ್ಲೇಂಟ್ ಬರ್ತಾ ಇದೆ ಅಂದರೆ ಇದು ಥ್ರಿಪ್ಸ್ ನುಸಿ ಬಗ್ಗೆ ಭಾಳ ಬರ್ತದೆ. ಈಗ ರಸಾಯನ ಕೀಟಗಳು ಸ್ವಲ್ಪ ಇದ್ದಾವೆ, ಥ್ರಿಪ್ಸ್ ನುಸಿ ಇದ್ದಾವೆ, ಆಮೇಲೆ ಕರಿ ಏನು ಕರಿ ಜಿಗಿ ಅಂತ ಕರೀತಾರೆ ಅಂದರೆ ಎಫಿಡ್ಸ್ ಅದು, ಆಮೇಲೆ ಇದು ಹಸಿರು ಜಿಗಿಗಳು ಹಾಪರ್ಸ್, ಈ ಮೂರು ರಸಾಯನ ಕೀಟಗಳು ಅಲ್ಲಲ್ಲಿ ಕಂಡು ಬರ್ತವೆ. ಅದರಲ್ಲಿ ಥ್ರಿಪ್ಸಿದ್ದು ಹಾವಳಿ ಭಾಳ ಇದೆ, ಭಾಳಷ್ಟು ಕಡೆ ಟೂರ್ ಮಾಡಿದ್ದೀವಿ. ಅದು ಅದರಿಂದ ಇನ್ನೊಂದು ಸ್ವಲ್ಪ ಸ್ವಲ್ಪ ಏನಾಗ್ತಾ ಇದೆ ಅಂದರೆ, ಇತ್ತೀಚೆಗೆ ಒಂದು ಟೊಬ್ಯಾಕೋ ಸ್ಟ್ರೀಕ್ ವೈರಸ್ ಅಂತೇಳಿ ಒಂದು ನಂಜಾಣು ರೋಗ ಬರ್ತಾ ಇದೆ, ಅದು ಈ ಥ್ರಿಪ್ಸ್ ನುಸಿ ಹರಡುತ್ತದೆ, ಆ ರೋಗನ ಸ್ಪ್ರೆಡ್ ಮಾಡ್ತದೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ. ಅದಕ್ಕೆ ಅದ್ರ ಲಕ್ಷಣಗಳು ಯಾವ ರೀತಿ ಇದ್ದಾವೆ ಅಂದರೆ, ಈ ಬೆಳೆಯುವ ಮೊಗ್ಗು ಏನಿರ್ತದೆ ಮೇಲ್ಗಡೆ ಬೆಳೆಯುವ ಚಿಗುರು, ಅಲ್ಲಿ ಈ ಮೊಜಾಯಿಕ್ ಥರ ಕೆಂಪು ಕೆಂಪಾಗಿ ಕಾಣ್ತದೆ ಎಲೆ, ಆಮೇಲೆ ಎಲೆ ಮುದುರ್ದಂಗೆ ಕಾಣ್ತದೆ, ಅಂದರೆ ಫರ್ದರ್ ಅಲ್ಲಿ ಗ್ರೋತ್ ಕಡಿಮೆ ಆಗ್ಬಿಡ್ತದೆ, ಬೆಳವಣಿಗೆ ಅಲ್ಲಿಗೆ ನಿಂತು ಬಿಡ್ತವೆ. ಆಮೇಲೆ ಕೆಲವೊಂದು ಸರಿ ಏನಾಗ್ತದೆ, ಆ ಒಂದು ಡೇಟಲ್ಲಿ ಇದ್ದಂಥ ಸ್ಕ್ವೇರ್ ಎಲ್ಲ ಒಣಗಿಬಿಡ್ತಾವೆ ಮೊಗ್ಗುಗಳು, ಅದೊಂದರಲ್ಲಿ ಮಾತ್ರ, ಎಂಟೈರ್ ಗಿಡ ಒಣಗೋದಿಲ್ಲ, ಅದೊಂದು ಬ್ರಾಂಚಲ್ಲಿ ಎಲ್ಲ ಮೊಗ್ಗುಗಳು ಒಣಗಿಬಿಡ್ತಾವೆ. ಈ ರೀತಿಯ ಲಕ್ಷಣಗಳು ಅಲ್ಲಲ್ಲಿ ಕಂಡು ಬರ್ತದೆ, ಮತ್ತು ರೈತರಿಂದ ಕಂಪ್ಲೇಂಟ್ಸ್ ಬರ್ತಾ ಇದ್ದಾವೆ. ಅದಕ್ಕೆ ರೈತರು ಏನಂದ್ರೆ ಈ ಥ್ರಿಪ್ಸ್ ನುಸಿಯನ್ನು ಕಂಟ್ರೋಲ್ ಮಾಡಬೇಕು. ಅದಕ್ಕೆ ರೈತರು ಈಗ ಭಾಳಷ್ಟು ಕೇಳಿ ನೋಡಿದ್ದೀನಿ, ಬಟ್ ಅಂತ ಭಾಳಷ್ಟು ಕೀಟನಾಶಕ ಸ್ಪ್ರೇ ಮಾಡ್ತಾರೆ, ಅವ್ರು ಡೀಲರ್ಸ್ ಏನು ಕೊಡ್ತಾರೆ ತೊಗೊಂಡು ಸ್ಪ್ರೇ ಮಾಡ್ತಾರೆ. ಅದಕ್ಕೆ ಥ್ರಿಪ್ಸ್ ನುಸಿ ಯಶಸ್ವಿಯಾಗಿ ಕಂಟ್ರೋಲ್ ಮಾಡಲು ಕೆಲವೊಂದು ಎಫೆಕ್ಟಿವ್ ಕೆಮಿಕಲ್ಸ್ ಇದ್ದಾವೆ, ಅವನ್ನು ಸ್ವಲ್ಪ ರೈತರು ಸ್ಪ್ರೇ ಮಾಡಿದ್ರೆ ಅದು ಯಶಸ್ವಿಯಾಗಿ ಅದನ್ನು ಹತೋಟಿ ಮಾಡ್ಬೋದು. ಅದರಲ್ಲಿ ಪ್ರಮುಖವಾಗಿದ್ದು ಈಗ ಥಯಾಮಿಥಾಕ್ಸಾಮ್ ಅಂತ ಬರ್ತದೆ, ಆಕ್ಟ್ರಾ ಅಂತ ಬರ್ತದೆ, ಆಮೇಲೆ ಇನ್ನೊಂದು ಓಸಿನ್ ಅಂತ ಬರ್ತದೆ ಅಥವಾ ಟೋಕನ್, ಅದರಲ್ಲಿ ಡೈನೊಟೆಫಿರಾನ್ ಅಂತ ಕೆಮಿಕಲ್ ಇದೆ, ಆಮೇಲೆ ಇನ್ನೊಂದು ಇದು ಉಲಾಲ, ಅದರಲ್ಲಿ ಫ್ಲೋನಿಕಮಿಡ್ ಅಂತ ಕೆಮಿಕಲ್ ಇದೆ. ಈ ಮೂರು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತವೆ ಥ್ರಿಪ್ಸ್ ನುಸಿಗೆ. ಅದರ ಜೊತೆಗೆ ಇನ್ನೊಂದು ಇತ್ತೀಚೆಗೆ ಒಂದು ಸಂಯುಕ್ತ ಕೀಟನಾಶಕ ಅಥವಾ ಕಾಂಬಿ ಪ್ರಾಡಕ್ಟ್ ಅಂತ ಇದೆ, ಅದರಲ್ಲಿ ಈ ಪೈರಿ ಪ್ರಾಕ್ಸಿಪನ್ನು ಪ್ಲಸ್ ಡೈಫೆಂಥಿರಾನ್ ಅಂತಿದೆ, ಎರಡು ಎಲ್ಲ ಅಂದರೆ ಸರಸ ಇರೋ ಕೀಟಗಳಿಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ ಇದು ಪೈರಿ ಪ್ರಾಕ್ಸಿಪನ್ ಪ್ಲಸ್ ಡೈಫೆಂಥಿರಾನ್. ಇದು ಎಕರೆಗೆ ಒಂದು 300-400 ml ಅಷ್ಟು ಬೇಕು. ಎಲ್ಲ ರಸ ಇರೋ ಕೀಟಗಳನ್ನು ಅದನ್ನು ಯಶಸ್ವಿಯಾಗಿ ಕಂಟ್ರೋಲ್ ಮಾಡ್ತಾ ಇದೆ. ಅದಕ್ಕೆ ರೈತರು ಬೇರೆ ಬೇರೆ ಕೀಟನಾಶಕಗಳಾಗಿ ಮೊದಲು ನಾವೆಲ್ಲ ಹೇಳ್ತೀವಿ ಬಹಳಷ್ಟು ತುಟ್ಟಿಯಾದಂತಹ ಕಾಸ್ಟ್ಲಿ ಕೀಟನಾಶಕಗಳು ಹೊಡಿತಾ ಇದ್ದಾರೆ ಬಟ್ ಅದೇ ಫ್ರೀಕ್ವೆಂಟ್ ಬೇಕಾಗಿಲ್ಲ. ಅದಕ್ಕೆ ನೋಡ್ಬೇಕು ಸ್ವಲ್ಪ ಕೀಟಗಳು ಅಂದ್ರೆ ನಮ್ಮ ಹೊಲದಲ್ಲಿ ಎಲ್ಲೆಲ್ಲಿ ಈ ವೈರಲ್ ನಂಜಾಣ ರೋಗ ಕಾಣ್ತದೆ ಅವ್ರು ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿ ಸ್ಪ್ರೇ ಮಾಡ್ಬೇಕು. 8 ದಿವಸಕ್ಕೊಂದು ಸ್ಪ್ರೇ ಮಾಡಿದ್ರೆ ಅಡ್ಡಿಲ್ಲ, ಬಟ್ ಎಲ್ಲಿ ಇದ್ರ ಬಾಧೆ ಇಲ್ಲ ಅಲ್ಲಿ ಮಾತ್ರ ರೈತ ಸ್ವಲ್ಪ ನೋಡ್ಬೇಕು. ಎಲೆ ಕೆಳಗಡೆ ಸ್ವಲ್ಪ ಜಾಸ್ತಿ ಹುಳ ಕಂಡಾಗ ಥ್ರಿಪ್ಸ್ ನುಸಿ ಒಂದು 8-10 ಎಲೆ ಕಂಡ್ರೆ, ಅಥವಾ ಈ ಏನು ಜಿಗಿಗಳು ರಸ ಏನು ಹಸಿರು ಜಿಗಿಗಳು ಎಲೆ ಕೆಳಗೆ ಒಂದು 2 ಕಂಡ್ರೆ, ಅವಾಗ ಅದು ಸ್ಪ್ರೇಕ್ಕೆ ಅಲ್ಲೊಂದು ಇಲ್ಲೊಂದು ಎಲ್ಲ ಹುಳ ಕಂಡ ತಕ್ಷಣ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ಅದ್ಮೇಲೆ ಸ್ವಲ್ಪ ಪ್ರಮಾಣದ ಹುಳುಗಳು ಇದ್ದಲ್ಲಿ ನಾವೇನಾದ್ರೂ ಈ ಬೇವಿನ ಮೂಲದ ಕೀಟನಾಶಕ ಅಥವಾ ಬೇವಿನ ಎಣ್ಣೆ, ಅದರ ಜೊತೆಗೆ ನಮ್ಮಲ್ಲಿ ಯೂನಿವರ್ಸಿಟಿಯಲ್ಲಿ ನಾವು ಬೆವೇರಿಯಾ ಅಂತೇಳಿ ಒಂದು ಜೈವಿಕ ಕೀಟನಾಶಕವನ್ನು ಮಾರ್ತಾ ಇದ್ದೀವಿ, ಅದನ್ನು ಬಳಸ್ಕೊಂಡ್ಬಿಟ್ಟು ಹತೋಟಿ ಮಾಡ್ಬೋದು. ಅಂದರೆ ಎಲ್ಲಿ ಇದು ಕಡಿಮೆ ಇದೆ ಅಂತ ಡೈರೆಕ್ಟ್ ಆಗಿ ನಾವು ಕೆಮಿಕಲ್ ಹೋಗುವ ಅವಶ್ಯಕತೆ ಇಲ್ಲ. ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಮಾತ್ರ ನಾವು ಈ ಕೀಟನಾಶಕನ ಬಳಸಿ ಅವನ್ನು ಹತೋಟಿ ಮಾಡಬಹುದು. ಅದು ಟ್ರಿಪ್ಸ್ ಹತೋಟಿ ಮಾಡಿದ್ರೆ ಈ ಡಿಸೀಸು ಕಂಟ್ರೋಲ್ ಆಗ್ತದೆ. ಇದು ಒಂದು. ಆಮೇಲೆ ರೈತರದ ಇನ್ನೊಂದು ಬಹಳಷ್ಟು ಅಂದ್ರೆ ಇದು ಹೇಳದ್ರಲ್ಲ, ಈಗ ಒಂದಿಷ್ಟು ಮೊಗ್ಗು ಹೂ ಕಂಪ್ಲೇಂಟ್ ಅದಕ್ಕೊಂದು ಎರಡು ಮೂರು ಕಾರಣಗಳಿದೆ. ಒಂದು, ಈ ಜಾಸ್ತಿ ಮಳೆಯಾದಲ್ಲಿ ಮಳೆ ನಿಂತು ಹಸಿ ಜಾಸ್ತಿ ಆಯ್ತಂದ್ರೆ ಈ ಪೋಷಕಾಂಶಗಳು ಹೀರೋಳಿಕೆ ಕಡಿಮೆ ಆಗ್ತದೆ. ಅವಾಗ ಏನಾಗ್ತದೆ ಅಂದ್ರೆ ಒಂದ್ ಗಿಡಕ್ಕೆ ಅದಕ್ಕೊಂದು ಕೆಪಾಸಿಟಿ ಇರ್ತದೆ, ಎಷ್ಟೇ ಹಿಡಿದು ಒಂದು ಎಂಟತ್ತು ಕಾಯಿಗಿರ್ತದೆ, ಮ್ಯಾಲಿನ ನ್ಯೂಟ್ರಿಷನ್ ಸಿಗ್ಲಿಲ್ಲ ಅಂದ್ರೆ ಉದುರು ಬೀಳ್ತದೆ. ಅಥವಾ ಕೆಲವೊಂದ್ಸರಿ ಡ್ರೈ ಸೀಸನ್ ಇದ್ರು ಅಷ್ಟು ಪೋಷಕಾಂಶಗಳು ಅವಾಗೂ ಸಿಗ್ಲಿಲ್ಲ ಅಂದ್ರೆ ಅವಾಗ ಉದುರು ಬೀಳ್ತದೆ. ಆಮೇಲೆ ಅಂದ್ರೆ ಈ ಡಿಸೀಸು, ಈ ಮೂರು ಕಾರಣ ಇದಾವೆ. ಅದಕ್ಕೆ ರೈತರು ಎಲ್ಲೆಲ್ಲಿ ಈಗ ಎರಡು ಫರ್ಟಿಲೈಸರ್ ಇದೆ. ಓಕೆ, ಹಲೋ, ಸರ್ ಆಕಾಶವಾಣಿ. ಹೌದು, ಕೇಳಿ, ಪ್ರಶ್ನೆ ಕೇಳಿ. ಎಲ್ಲಿಂದ ಮಾತಾಡ್ತೀರಿ, ನಿಮ್ಮ ಹೆಸರು? ಸರ್ ದುರ್ಗಣ್ಣ, ಸರ್ ಅಡಕಲ್ ಗೋಡಲ್ಲಿಂತ. ಅಡಕಲ್ ಗುಡ್ಡ, ದುರ್ಗಣ್ಣ ಅವ್ರು ಕೇಳಿ. ದುರ್ಗಣ್ಣ ಅವ್ರೆ, ಹತ್ತಿ, ಹತ್ತಿ ಬಗ್ಗೆ ಅಲ್ಲ ಸರ್? ಹತ್ತಿ ಬಗ್ಗೆ ಕೇಳಬಹುದು. ನಿಮ್ದು ಯಾವ್ದೇ ಬೆಳೆ, ಮೆಣಸಿನಕಾಯಿ, ಯಾವ ಬೆಳೆ ಹಾಕಿರಿ ನೀವು? ಸರ್ ಹತ್ತಿ ಸರ್. ಹತ್ತಿ ಎಷ್ಟು ಎಕರೆ ಹಾಕಿರಿ ಕೇಳಿ, ಪ್ರಶ್ನೆ ಕೇಳಿ. ಏನ್ ಸಮಸ್ಯೆ ಇದೆ ಹತ್ತಿಯಲ್ಲಿ? ಅದೇ ಹೇಳ್ತಾ ಇದ್ದೆ ನಾನು, ಎರಡ್ ಮೂರು ಕಾರಣ. ನಿಂಬಲ್ಲಿ ಮಳೆ ಏನ್ರ ಜಾಸ್ತಿ ಆಗಿದೆಯಾ? ಮಳೆ ಜಾಸ್ತಿ ಆಗಿ 15 ದಿವಸ ಮಳೆ ಹೋಗ್ಬಿಡುತ್ತೆ ಸರ್, ಆ ಟೈಮ್ನಾಗ ಹೋಗ್ಬಿಡು. ಹಾ, ಅದೇ ಒಂದು. ಅದೇ ಮಳೆ ಜಾಸ್ತಿ ಆಗಿ ನೀರ್ ನಿತ್ರ ಆ ಪರಿಸ್ಥಿತಿ ಬರುತ್ತೆ. ಇಲ್ಲ ಡ್ರೈ ಆದ್ರೆ, ಮಳೆ ಬಂದು ನಿಂತೋಗಿ ಆಮೇಲೆ ಸ್ವಲ್ಪ ಡ್ರೈ ಆದ್ರೂ ಅದಾಗುತ್ತೆ. ಅಂದ್ರೆ ಒಂದು ಗಿಡದಲ್ಲಿ ಇಷ್ಟು ಕಾಯಿ ಹಿಡಿತದ, ಜಾಸ್ತಿ ಆದಾಗ ಏನಂತಂದ್ರೆ ಅದು ಪೋಷಕಾಂಶ ಸಿಗ್ಲಿಲ್ಲ ಅಂದ್ರೆ ಮೇಲಿಂದ ಸ್ವಲ್ಪ ಉದುರ್ತವೆ. ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಉದುರಿದ್ರೆ ಅದಕ್ಕೆ ಏನು ಮಾಡಬೇಕಲ್ಲ. ಆಮೇಲೆ ನೀವು ಸ್ವಲ್ಪ ಫರ್ಟಿಲೈಸರ್ ಕರೆಕ್ಟ್ ಕೊಡ್ಬೇಕು. ಈಗ ಈಗ ಎಷ್ಟು ಸರಿ ಕೊಟ್ಟಿದ್ರಿ ನೀವು ಫರ್ಟಿಲೈಸರು, ಗೊಬ್ಬರ? ನಾಲ್ಕು ಸರಿ ಕೊಟ್ಟ್ರಿ? ಮೂರು ಸಲ ಈಗ ಸದ್ಯ ಕೊಟ್ಟಿವಿ ಸರ್. ಸ್ವಲ್ಪ ಸ್ವಲ್ಪ ಕೊಟ್ಟಿವಿ ಸರ್, ತಮ್ಮ ಪ್ರಕಾರ ಕೊಟ್ಟಿವಿ. ಫಸ್ಟ್ DAP, ಆಮೇಲೆ ಪೊಟ್ಯಾಸ್, ಯೂರಿಯಾ ಕೊಟ್ಟಿರಿ? ಕೊಟ್ಟಿವಿ ಸರ್. ಆದ್ರೆ ಅದು ಫಲ ಒಣಗಿ ಹಂಗೆ ನಿಂದಿರ್ತದ ನೋಡ್ರಿ, ಅದೇ ಯಾವ ರೋಗ ಸರ್? ಅದೇ ಅದೇ ಹೇಳ್ತಾ ಇದ್ದೆ ಈಗ ನಾನು. ಅದು ಅದು ನಂಜಾಂಡ ರೋಗ ಬರ್ತಾ ಇದೆ ಒಂದು, ಅದು ಥ್ರಿಪ್ಸ್ ನುಸಿದಿಂದ ಹರಡ್ಲಕತ್ತದ. ಅದು ಅದೇ ನಿಮ್ ಎಲೆ ಅಲ್ಲೇ ಅಂದ್ರೆ ಬೆಳವಣಿಗೆ ಕುಂಠಿತಗೊಂಡ್ ಬಿಡ್ತದ. ಅದ ಟೊಂಗೆದಾಗ ಮಾತ್ರ ಒಣಗ್ತಾ ಇದಾವ ಅಲ್ಲೇ ಒಣಗಿ ಅಲ್ಲೇ ನಿಂದಿರ್ತದ. ಅದೇ ಕರೆಕ್ಟ್. ಅದಕ್ಕೆ ಈ ಥ್ರಿಪ್ಸ್ ನುಸಿ ಅಂತ ಏನ್ ಬರ್ತದಲ್ಲ ಕೀಟ, ಅದನ್ನ ಕಂಟ್ರೋಲ್ ಮಾಡ್ಬೇಕು. ಈಗ ನೀವು ಇನ್ಸೆಕ್ಟಿಸೈಡ್ ಏನ್ ಸ್ಪ್ರೇ ಮಾಡಿರಿ ಕೀಟನಾಶಕಗಳನ್ನ? ನಾವು ಮೊನ್ನೆ ಇದು ಉಲ್ಲಾಲ್ ಹೊಡೆದ್ವಿ ಸರ್. ಎಷ್ಟ್ ದಿನ ಆಯ್ತು? ಈಗ ಒಂದು 15 ದಿವಸ ಆಗಿದೆ ಸರ್. 15 ದಿವಸ ಆಯ್ತಾ? ಈಗ ಈಗೇನಾದ್ರು ಎಲೆ ಕೆಳಗಡೆ ಕಾಣ್ತಾವ ಸಣ್ಣ ಉದ್ದಕ್ಕೆ ಹರಿದಾಡ್ತಿರ್ತಾವ ಹಳದಿ? ಈಗ ಏನಷ್ಟೇ ಇದಾವ ನೋಡಿ ಸರ್, ಏನೈದವ ಈಗ. ಅದಕ್ಕೆ ಇದು ಗುಲಾಬಿ ಕಾಯಿ ಕೊರಕ ಬರ್ತದನು, ಅದಕ್ಕೆ ಏನು ಇದು ಮಾಡಂತ? ಈಗ ಗುಲಾಬಿ ಕಾಯಿ ಕೊರಕ ಅದೇ ಇನ್ಮೇಲೆ ಸ್ಟಾರ್ಟ್ ಆಗ್ತದೆ. ಈಗ 80-90 ದಿವಸ ಸ್ವಲ್ಪ ಜಾಸ್ತಿ ಆಗ್ತದೆ. 90 ದಿವಸ ಆಯ್ತು ಸರ್ ಈಗ. ಆದ್ರೆ ಈಗ ಒಂದು ಕೆಲಸ ಮಾಡಿ, ಸದ್ಯಕ್ಕೆ ಒಂದು ಅದನ್ನ ಪ್ರೊಫೆನೋಫಾಸ್ ಅಂತ ಬರ್ತದ, ಪ್ರೊಫೆನೋಫಾಸ್ ಸ್ಪ್ರೇ ಮಾಡ್ರಿ. ಅದ್ರ ಜೊತೆಗೆ ಇನ್ನೊಂದು ಆಕ್ಟ್ರಾ ಅಂತ ಬರ್ತದೆ, ಥಯಾಮೆಥಾಕ್ಸಾಮ್, ಅದ ಎರಡು ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ರಿ. ಇಲ್ಲ ಅಂದ್ರೆ ಇನ್ನೊಂದು ಬರ್ತದೆ, ಅದ್ರಾಗ ಥಯಾಮೆಥಾಕ್ಸಾಮ್ ಪ್ಲಸ್ ಲ್ಯಾಂಬ್ಡಾಸಲ್ ಕರಾಟೆ ಅಂತ ಬರ್ತದಲ್ಲ, ಕರಾಟೆ ಕೇಳಿರಲ್ಲ? ಕರಾಟೆ ಒಳಗೆ ಇನ್ನೊಂದು ಥಯಾಮೆಥಾಕ್ಸಾಮ್ ಅಂತ ಹೇಳಿ ಕಾಂಬಿ ಬರ್ತದೆ, ಅಂದ್ರೆ ಎರಡು ಮಿಕ್ಸ್ ಇದ್ದಿದ್ದು. ಅದನ್ನ ಮಾಡಿದ್ರೆ ನಿಮ್ ಗುಲಾಬಿ ಕಾಯಿ ಕೊರಕಕ್ಕೂ ಬರ್ತದೆ, ಮತ್ತೆ ಅದು ಥ್ರಿಪ್ಸ್ ಕಂಟ್ರೋಲ್ ಆಗ್ತದೆ. ಟೆಕಾಫ್ ಅದೇ ಥ್ರಿಪ್ಸ್ ನುಸಿಗೆ ಬರ್ತದೆ, ನೀವ್ ಅದ್ ಮಾಡಬಹುದು. ಅಂದ್ರೆ ಈಗೇನ ಅದು ಸುಳಿ ಒಣ ಇದು ಒಣಗ್ತಾವ ಅಂತಾರಲ್ಲ, ಬೊಗ್ಗು ಅದಕ್ಕೆ ಮಾಡಬಹುದು, ಟೆಕಾಫ್ ಮಾಡಬಹುದು. ಅಂದ್ರೆ ಗುಲಾಬಿಗೂ ಬರಲ್ಲ, ಗುಲಾಬಿಗೆ ಅದು ಸ್ವಲ್ಪ ಕಡಿಮೆ ಆಗ್ತದೆ. ಅದ್ರ ಜೊತೆಗೆ ಅದಾದ ನಂತರ ನೆಕ್ಸ್ಟ್ ಒಂದು ಪ್ರೊಫೆನೋಫಾಸ್ ಸ್ಪ್ರೇ ಮಾಡ್ರಿ. ಇದು ಟಕಾಫ್ ಮಾಡಿದ್ರೆ ನಿಮ್ಗೆ ಥ್ರಿಪ್ಸ್ ನುಸಿ ಎಲ್ಲ ಕಂಟ್ರೋಲ್ ಆಗ್ತದೆ, ಸ್ವಲ್ಪ ಪ್ರಮಾಣ ಅದ್ರ ಕೆಲಸ ಮಾಡ್ತದೆ ಗುಲಾಬಿಗೆ ಆಗಿರೋಕೆ. ಆಮೇಲೆ ಒಂದು ವಾರ ಬಿಟ್ಟು ಪ್ರೊಫೆನೋಫಾಸ್ ಲೀಟರ್ಗೆ 2 ml ಅಷ್ಟು ಹಾಕಿ ಸ್ಪ್ರೇ ಮಾಡ್ರಿ ಸದ್ಯಕ್ಕೆ. ಆಮೇಲೆ ನಮ್ದು ದೂರವಾಣಿ ಸಂಖ್ಯೆ ಕೊಟ್ಟಿರ್ತದೆ, ಮತ್ತೆ ನೀವು ಫೋನ್ ಮಾಡಿ ಕರೆ ಮಾಡಿ ಕಾಂಟ್ಯಾಕ್ಟ್ ಮಾಡ್ರಿ ಅವ್ರ ನಂಬರ್ ಅನ್ನ ದುರ್ಗಣ್ಣ ಅವ್ರೆ. ದುರ್ಗಣ್ಣ ಅವ್ರೆ, ಅದ್ರ ಜೊತೆಗೆ ನೀವೇನ್ ಮಾಡಿ ಅಂತಂದ್ರೆ, ಈ ನಂಜಾಣು ಬರ್ತಿದೆಯಲ್ಲ, ಸ್ವಲ್ಪ ಬದುಗಳಲ್ಲೆಲ್ಲನೂ ಸ್ವಲ್ಪ ಕಳೆನೆಲ್ಲ ಸ್ವಚ್ಛ ಮಾಡಿ ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಳ್ರಪ್ಪ. ಯಾಕಂದ್ರೆ ಆ ರೋಗದ ಮೂಲ ಅಲ್ಲೇ ಇರ್ತದೆ, ವೈರಸ್ದು ಹೊಲ ಎಲ್ಲ ಸ್ವಚ್ಛ ಮಾಡಿರ್ತೀರಿ. ಅಲ್ಲ, ಕಸ ಕಸ ತೆಗೀರಿ ಬದುಗಳಲ್ಲಿ, ಸ್ವಲ್ಪ ಸ್ವಚ್ಛ ಇಟ್ಕೊಳ್ರಿ ಅದನ್ನ. ಅಲ್ಲೇ ಹುಟ್ಟದಲ್ಲ ಸರ್ ಮೂಲ, ಅದೇ ಕಾರಣ. ಹೌದು, ಒಳ್ಳೇದು ದುರ್ಗಣ್ಣ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದ. ಮತ್ತೆ ಸಂಪರ್ಕದಲ್ಲಿರಿ, ತಜ್ಞರ ಸಂಪರ್ಕ, ಮುಂದಿನ ಕರೆ ಇದೆ. ಹಲೋ ಹಲೋ, ಕರೆ ಕಟ್ಟಾಗಿದೆ. ಸರ್, ತಾವು ಹೇಳ್ತಿದ್ರೆ ಸಾಮಾನ್ಯವಾಗಿ ಫಲ ಉದುರದ ಬಗ್ಗೆ ಭಾಳಷ್ಟು ಒಂದು ಪ್ರಶ್ನೆಗಳು ಬರ್ತಾ ಇದ್ದಾವೆ. ಜೊತೆಗೆ ಅದು ತಾವು ಹೇಳಿದಂಗೆ ಹೆಚ್ಚಿನ ಒಂದು ತೇವಾಂಶ, ಕಡಿಮೆ ತೇವಾಂಶ ಆದಾಗ ಉದುರ್ತದೆ, ಜೊತೆಗೆ ಪೋಷಕಾಂಶಗಳ ಕೊರತೆ ಆದಾಗ ಉದುರ್ತಕ್ಕಂಥ ಒಂದು ವಿಚಾರವನ್ನು ಹೇಳಿದರೆ, ರೈತರು ಏನು ಶಿಫಾರಸು ಮಾಡಿದಂಥ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಕೊಡಬೇಕು, ಜೊತೆಗೆ ನೀವು ಹೇಳಿದಂಥ ಮ್ಯಾಗ್ನೇಸಿಯಂ ಸಲ್ಫೇಟ್ ಇರ್ಬೋದು ಅಥವಾ 94 ಇರ್ಬೋದು, ಅದನ್ನೆಲ್ಲ ಸಿಂಪರಣೆ ಮಾಡೋದ್ರ ಮುಖಾಂತರ ರೈತರು ಲಘು ಪೋಷಕಾಂಶಗಳು ಕೊಡಬೇಕಾಗುತ್ತೆ. ಅಂದರೆ ಈ ಸ್ಪೆಷಲಿ ನಂಜಾಣ ರೋಗ ಬಂದಲ್ಲಿ ಅದಕ್ಕೆ ಸ್ವಲ್ಪ ಈ ಬೋರಾನು ಆದಮೇಲೆ ವಿವಿಧ ಪೋಷಕಾಂಶಗಳು ಸಿಗ್ತಾವೆ ಮೈಕ್ರೋನ್ಯೂಟ್ರಿಯಂಟ್ ಅಂತೇಳಿ, ಅವನ್ನ ಸ್ವಲ್ಪ ಸಿಂಪರಣೆ ಮಾಡಿದ್ರೆ ಅದು ಹರಡೋಕೆ ಸ್ವಲ್ಪ ಕಡಿಮೆ ಆಗುತ್ತೆ. ಒಂದು ಕರೆ ಇದೆ. ಹಲೋ, ನಮಸ್ಕಾರ, ಎಲ್ಲಿಂದ ರೀ ಮಾತಾಡೋದು, ತಮ್ಮ ಹೆಸರು? ನಾವು ಸಾಕ್ಮೇಲೆ ಸರ್, ಹುಂಚಾವಳ ಗ್ರಾಮದ ಕಲಮಾರಿ ಹೋಬಳಿಯಿಂದ ಹುಂಚಾವಳಿಂದ ಮಾತಾಡೋದು ಸರ್. ಈಶ್ವರಪ್ಪ ಅವ್ರೆ, ವೆಂಕಟೇಶ್ ಸರ್, ವೆಂಕಟೇಶ್ ವೆಂಕಟೇಶ್ ಅವರೇ, ಕೇಳಿ, ಪ್ರಶ್ನೆ ಕೇಳಿ. ವೆಂಕಟೇಶ್ KSRTC ಕಂಡಕ್ಟರ್ ಸರ್, ನಾನು ಕಂಡಕ್ಟರ್ ಸರ್, ಹಂಗೆ ಒಕ್ಕಲ್ತನ ಮಾಡ್ತೀನಿ ಸರ್. ಒಳ್ಳೇದು ಒಳ್ಳೇದು. ನಿಮ್ಮ ಏನು ಬೆಳೆ ಹಾಕಿರಿ ವೆಂಕಟೇಶ್ ಅವರೇ? ಅಕ್ಕಿಟ್ಟಿ ಸಾವಿರ, 3 acres ಸಾವಿರ, ಇಲ್ಲಿ ಸಾತ್ ಮೇಲೆ ಸರ್, ಹುಂಚಾವಳ ಅಂತ ಹೇಳಿ ಸರ್. ಸಮೀಪದಲ್ಲೇ ನೀವು ವಿಶ್ವವಿದ್ಯಾಲಯಕ್ಕೆ ಸಮೀಪ ಬಹಳ ನಿಮ್ದು ಸಾವಿರ. ಕೇಳಿ, ಪ್ರಶ್ನೆ ಕೇಳಿ, ಏನ್ ಸಮಸ್ಯೆ ಇದೆ ಹತ್ತಿಯಲ್ಲಿ? ಏನು ಸರ್, ನಮ್ದು ಅಕ್ಕಿಟ್ಟಿ ಸರ್, ಮಡ್ಕಲ್ ಮಟ್ಟ ಆಗಿದೆ ಸಾವಿರ ಅಕ್ಕಿ, ಆ ಕಾಯಿನೋ ಇಲ್ಲೇನೋ ಒಂದಾಗ ಸಾವಿರ. ನಮ್ದು ವಿಜಯ ಏನಂದ್ರೆ ಗುಲಾಬಿ ಕಾಯಿ ಕೊಡಕ ಬರಬಾರ್ದು ಅಂತ ನಮ್ ಬರ್ಲಾರಂಗ್ ಮಾಡ್ಬೇಕು ಸರ್. ಈಗ ಗುಲಾಬಿ ಕಾಯಿ ಕೊರಕ ಬರಬಾರ್ದು ಅಂದ್ರೆ, ಈಗ ಮಾರ್ಕೆಟ್ ಅಲ್ಲಿ ಇತ್ತೀಚೆಗೆ ಒಂದು ಹೊಸ ತಂತ್ರಜ್ಞಾನ, ಮೋಸ್ಟ್ಲಿ ನೀವು ಲಾಸ್ಟ್ ಟೈಮ್ ಕುರುಡಿ ಕ್ರಾಸ್ ನಿಗೆಲ್ಲ ಡೆಮೋನ್ಸ್ಟ್ರೇಷನ್ ಮಾಡಿದ್ವಿ ನಾವು, ಒಂದು ಅಂಟು ಬರ್ತದೆ ಕ್ರೆಮಿಟ್ ಅಂತ ಹೇಳಿ, ಅದ್ರ ಹೆಸರಿದೆ. ಕ್ರೆಮಿಟ್, ಕ್ರೆಮಿಟ್ ಅಂತ ಹೇಳಿ ಅಂಟು, ಅಂಟು ಒಂದು ಟೂಬ್ ಬರ್ತಾವ್ರಿ, ಟೂಬ್, ಹಾ ಟೂಬ್ ಬರ್ತಾವ, ಪೇಸ್ಟ್ ಪೇಸ್ಟ್ ತರ. ಅದು ಈಗ ನಿಮ್ದು ಕರೆಕ್ಟ್ ಸ್ಟೇಜ್ ಅದ, ಎಕರೆಕ್ ಒಂದು ಟ್ಯೂಬ್ ಬೇಕಾಗ್ತದ, ಅದು 3 times ಹಚ್ಚಬೇಕು. ಈಗ ಹಚ್ಚಿದ್ರೆ ತಿಂಗಳಿಗೊಮ್ಮೆ ಒಂದ್ 3 times ಹಚ್ಚಿದ್ರೆ ನಿಮ್ ಗುಲಾಬಿ ಕಾಯಿ ಕೊರಕ ಬರೋದಿಲ್ಲ ಅದು ಹಚ್ಚಿದ್ರ. ಇಲ್ಲ ಇಲ್ಲ, ಅಂಟು ಅದು ಪೇಸ್ಟ್ ತರ, ಅಂಟು ತರ ಬರ್ತದೆ, ಅದು ಗಿಡಕ್ಕೆ ಹಚ್ಕೊಂಡು ಹೋಗ್ಬೇಕು ಅಲ್ಲೊಂದಲ್ಲೊಂದಿಷ್ಟು. ಅದು ಹೆಂಗ್ ಹಚ್ಬೇಕಂತ ಹೇಳ್ತೀನಿ. ಅದು ಒಂದ್ ಎಕರೆಕ್ ಒಂದ್ ಟ್ಯೂಬ್ ಬೇಕಾಗ್ತದೆ, 125 grams ಇರ್ತದ. ಅದು ಒಂದ್ ಎಕರೆದಾಗ ಒಂದ್ 400 ಗಿಡಕ್ಕೆ ಹಚ್ಚಬೇಕು. ಅಂದ್ರೆ ಈ ಮೊದಲೇ ಸಾಲ್ನಾಗ ಒಂದ್ ಗಿಡಕ್ಕೆ ಹಚ್ಚಿದ್ರೆ ಒಂದ್ 8 ಗಿಡ ಬಿಟ್ಟು ಮತ್ತೊಂದ್ ಗಿಡಕ್ಕೆ ಹಚ್ಚಬೇಕು, ಹಿಂಗ್ ಹಚ್ಕೊಂತ ಹೋಗ್ಬೇಕು. ಆಮೇಲೆ 2 times ಬಿಟ್ಟು 3 times ಬರ್ಬೇಕು, ಮತ್ ಅಲ್ಲಿ ಹಿಂಗ್ ಹಚ್ಕೊಂತ ಹೋಗ್ಬೇಕು. ಫಸ್ಟ್ನೇ ಗಿಡಕ್ಕೆ ಹಚ್ಚಿದ್ರೆ ಅಂದ್ರೆ ಒಂದ್ 7-8 ಗಿಡ ಬಿಟ್ಟು ಹಿಂಗ್ ಹಚ್ಕೊಂತ ಹೋಗ್ಬೇಕು. ಇದು ಹಚ್ಕೊಂಡು ಇದು ಹಚ್ಚಿ ಒಂದ್ 3 times ಹಚ್ಬೇಕು, ಈಗೊಂದ್ ಹಚ್ಬೇಕು, ಆಮೇಲೆ ತಿಂಗಳಿಗೊಮ್ಮೆ ಇನ್ನೊಂದ್ 2 times ಹಚ್ಚಿದ್ರೆ ಗುಲಾಬಿ ಕಾಯಿ ಕೊರಕ ಹತೋಟಿ ಆಗ್ತದೆ. ಇದು ನಿಮಗೆ ಮಾಡಕ್ ಆಗಂಗಿಲ್ಲ ಅಂದ್ರೆ ಕೀಟನಾಶಕಗಳನ್ನ ಸಿಂಪರಣೆ ಮಾಡ್ಬೇಕಾಗ್ತದೆ. ಇನಿಷಿಯಲಿ ಒಂದು 65-70 ದಿವಸಕ್ಕೆ ಒಂದು ಪ್ರೊಫೆನೋಫಾಸ್ ಅಂತ ಒಂದು ಬರ್ತದೆ, ಅದು ಲೀಟರ್ಗೆ 2 ml ಹಾಕಿ ಸ್ಪ್ರೇ ಮಾಡ್ರಿ. ಆಮೇಲೆ 90 ದಿವಸಕ್ಕೆ ಈ ಫೆನ್ ಪ್ರೊಪ್ಯಾತ್ರಿನ್ ಅಂತ ಬರ್ತದೆ, ಅಥವಾ ಡೆನಿಟಾಲ್ ಅಂತ ಬರ್ತದ, ಡೆನಿಟಾಲ್ ಅಂತ ಹೇಳಿ ಬರ್ತದ, ಅದು 90 ದಿವಸಕ್ಕೆ. ಅದು ಎಕರೆಗೆ ಅವಾಗ ಒಂದು 400 ml ಸ್ಪ್ರೇ ಮಾಡಿದ್ರೆ, ಬಟ್ ಒಂದು 3 ಸ್ಪ್ರೇ ಬೇಕಾಗ್ತದ. ಈಗ 65-70 ದಿವಸಕ್ಕೊಂದು, 90 ದಿವಸಕ್ಕೊಂದು, 105-110 ದಿವಸಕ್ಕೊಂದು, 3 ಸ್ಪ್ರೇ ಬೇಕು. ಹೇಗೆ ಚೆನ್ನಾಗಿ ಕಾಯಾಗಿದ್ರಿ ವೆಂಕಟೇಶ್ ಅವ್ರೆ? ಏನ್ ಸರ್ ಚಲೋ ಕಾಯಾಗದ ಹತ್ತಿ? ಬೇಸಾಯ ಸರ್, ಮಣಕಲ್ ಮಟ್ಟ ಸರ್, ಬೇಸಾಯ ಸರ್, ಎಲೆ ಸರ್, ಎಲೆ ಮುದುರ್ತಾ ಇದೆಯಾ? ಎಲೆ ಯಾವ ರೀತಿ ಮುದುರ್ತದ? ಮೇಲ್ ಬಟ್ಲ್ ಗಟ್ಲೆ ಮುದುರದ ಅಥವಾ ಕೆಳಗಡೆ ಮುದುರದ? ಮೇಲಿನ ಎಲೆಗಳು, ಮೇಲಿನ ಎಲೆಗಳು ಬಟ್ಲದಂಗ ಮುದುರಿದ್ರೆ ಅದೇ ಅದಕ್ಕೊಂದ್ ನುಸಿ ಬರ್ತದ. ಈಗ ಏನು ಚಿಲ್ಲಿ ಮೆಣಸಿನಕಾಯಿಲಿ ಬರ್ತಿತ್ತಲ್ಲ ಮೈಟ್ಸ್ ಅಂತ ಕರಿತೀವಿ ನುಸಿ, ಅದು ಬರ್ತಾ ಇದೆ ಬಹಳಷ್ಟು, ಅದು ಕಂಪ್ಲೇಂಟ್ ಬರ್ತಾ ಇದೆ. ಹಂಗೇನಾರೆ ಬಟ್ಲ್ಗಟ್ಲೆ ಮೇಲಿನ ಎಲೆಗಳು ಹಿಂಗ ಬಟ್ಲ್ಗಟ್ಲೆ ಮುದುರಿತ್ತಂದ್ರೆ ಅದಕ್ಕೆ ಒಂದ್ ಕೆಮಿಕಲ್ ಬರ್ತದ, ಒಂದು ಪೈರಿ ಪ್ರಾಕ್ಸಿಪೆನ್ ಪ್ಲಸ್ ಡೈಫೆಂಥಿರಾನ್ ಅಂತ ಹೇಳಿ. ಬೇಕಿದ್ರೆ ನೀವು ಇದಾದ ಬಳಿಕ ನಾವು ಫೋನ್ ನಂಬರ್ ಕೊಟ್ಟಿರ್ತೀವಿ, ಬರ್ಕೋರಿ, ಆಮೇಲೆ ಫೋನ್ ಮಾಡಿದ್ರು ಹೇಳ್ತೀನಿ, ಸಂಪರ್ಕ ಮಾಡ್ರಿ, ಸಂಪರ್ಕ ಮಾಡ್ರಿ, ನಾನು ಹೇಳ್ತೀನಿ. ಇಲ್ಲ ನಿಮ್ ನಂಬರ್ ಕೊಡ್ತೀವಿ ನಾವು, ಇವ್ರ ನಂಬರ್ ತಜ್ಞರ ನಂಬರ್ ಕೊನೆಗೆ ಕಾರ್ಯಕ್ರಮದ ಕೊನೆಗೆ ಕಾರ್ಯಕ್ರಮದ ಕೊನೆಗೆ ಕೊಡ್ತೀವಿ ಫೋನ್ ನಮ್ ಫೋನ್ ಸಂಖ್ಯೆಯನ್ನ ನೀವು ಕೇಳ್ಕೊಂತೀರಿ, ಕೊನೆಗೆ ಕೊಡ್ತೀವಿ ಪ್ರೋಗ್ರಾಮ್ ಕೊನೆಗೆ. ಒಳ್ಳೇದು ವೆಂಕಟೇಶ್ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದ. ಹಲೋ, ಮುಂದಿನ ಕರೆ. ಹಲೋ, ಮಾತಾಡಿ, ತಮ್ಮ ಹೆಸರು? ನಮಸ್ಕಾರ ಸರ್, ನಾನು ಚಂದ್ರಶೇಖರ್ ಅಂತ ಸರ್, ಅಮರಾಪುರ್ ಗಬ್ಬೂರ್ ಹತ್ರ. ಚಂದ್ರಶೇಖರ್ ಅವರು, ಕೇಳಿ, ಪ್ರಶ್ನೆ ಏನು ನಿಮ್ದು? ಟೈಮ್ ಅದೇ ಸರ್. ಏನಿಲ್ರಿ, ಇದು ಅತ್ತಿದ್ ಎರಡ್ ಸರಿ ಸ್ಪ್ರೇ ಮಾಡಿದ್ವಿ, ಈಗ ಅದು ಮೇಲೆ ಅದೇ ತರ ಆಗಿದೆ ರೀ. ಈಗ ಮೇನ್ ಸ್ಟಾರ್ ಅಂತ ಹೇಳಿ ತಂದಿವ್ರಿ, ಅದಮ್ದವ್ರದ್ದು ಒಡಿಬೋದ, 70-65 ಬೆಳೆ ಇದೆ ಸರ್. ಅದೇನು ಮೇಲಿನ ಎಲೆಗಳ ಬಟ್ಲ ತರ ಮುದ್ರಾವ? ಮುದ್ರಾವ ಸರ್, ಕೆಳ ಮುಟ್ರಾವ್ ರೀ, ಅದು ಹಂಗೆ ಒಣಗಿದಂಗ ಆಗ್ಯಾವ ಸರ್. ಏನ್ ಸ್ಪ್ರೇ ಮಾಡಿರಿ ಈಗ? ಆಗ್ಲೇ ಇದು ಲೆನ್ಸರ್ ಗೋಲ್ಡ್ ಮಾಡಿದ್ದೆ ಸರ್, ಬೇವಿನ ಎಣ್ಣೆ ಲೆನ್ಸರ್ ಗೋಲ್ಡ್. ಅದಕ್ಕಿಂತ ಮುಂಚೆಕ ಇದು ರೀಜೆಂಟ್ ಹೊಡೆದಿದೆ ಸರ್. ರೀಜೆಂಟ್ ಇಲ್ಲ, ಅದು ನುಸಿ ನಾಶಕಗಳಂತ ಬರ್ತವೆ, ಅದ್ರಾಗ ಅದ್ರ ನುಸಿ ನಾಶಕಗಳು ಇದ್ರೆ ಮಾತ್ರ ಕಂಟ್ರೋಲ್ ಆಗ್ತದ. ಅದು ಈ ಪೋಲೋ ಅಂತ ಬರ್ತದ, ಡೈಫೆನ್ಥಿರನ್ ಕೇಳಿರಿ. ಅದೇ ಸರ್, ಅದೇ ಸರ್, ಅದೇ ಸರ್ ತಂದಿನಿ ಸರ್. ತಂದಿದ್ರೆ ಅದನ್ನ ಸ್ಪ್ರೇ ಮಾಡ್ರಿ, ಅದು ಕಂಟ್ರೋಲ್ ಆಗ್ತದ. ಅದು ಅದೇ 65 ಐತಲ್ರಿ, 80-90 ಕೊಡ್ಬೇಕಂತ. ಹಂಗೇನಿಲ್ಲ, ಹಂಗೇನಿಲ್ಲ ಮಾಡ್ರಿ, ಕರೆಕ್ಟ್ ಡೋಸ್ ಹಾಕ್ರಿ ಅದನ್ನ. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡ್ಬೇಡ್ರಿ, ಒಂದ್ ಎಕರೆಗೆ 200 ಗ್ರಾಮ್ ಅಥವಾ 200 ml. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡ್ಬೇಡ್ರಿ. ಹಾಕ್ರಿ, ಹಾಕ್ರಿ, ಹಾಕ್ರಿ, ಚಲೋ ಅದ, ಚಲೋ ಹಾಕ್ರಿ. ಮಾಡ್ಬೇಕು, ಕರೆಕ್ಟ್ ಡೋಸ್ ಹಾಕ್ಬೇಕು ಅಷ್ಟೇ. ಒಳ್ಳೇದು, ಧನ್ಯವಾದ. ಡಾಕ್ಟರ್ ಅಶ್ವಥ್ ನಾರಾಯಣ, ಮುಖ್ಯವಾಗಿ ಮೆಣಸಿನಕಾಯಿ ಒಂದು ಕರೆ ಇದೆ, ಇನ್ನೊಂದು ಕರೆ. ಹಲೋ, ಹಲೋ, ಕೇಳಿ ಪ್ರಶ್ನೆ, ಎಲ್ಲಿಂದ ಮಾತಾಡ್ತೀರಿ? ತಮ್ಮ ಹೆಸರು? ಮಾಲಿಂಗಯ್ಯವರೇ, ಕೇಳಿ, ಹತ್ತಿ ಬೆಳೆ ಸಂಬಂಧಪಟ್ಟಂತದ್ದು ಏನಾದ್ರೂ ಬೆಳೆಗಳಿಗೆ ರೋಗ ಮತ್ತು ಕೀಟದ ಬಗ್ಗೆ? ಅದೇ ಸರ್, ಅಕ್ಕಿ ಇದು ನಮ್ಮ ಏನಾಗಿದೆ ಸರ್, ಎಲೆಗಳು ಮ್ಯಾಲೆ ತಿಂಡಿ ಮಳೆ ಬಂದಲ್ಲಿಂತ ಕರ್ರಗ ಏನ್ ನೋಡಿ ಸರ್, ಮುದ್ರ ಮುದ್ರ ಬಂದ ನೋಡಿ ಸರ್, ಮುದ್ರ ಮುದ್ರ ಆಗಿದಾವ. ಈಗ ಏನ್ ಸ್ಪ್ರೇ ಮಾಡಿದಿರಿ ಈಗ ನೀವು? ಇದ್ರ ಮೌನ ಅಷ್ಟಕ್ಕೆ ಅಂತ ಹೇಳಿ ಬರ್ತಾರೆ ಸರ್. ಎಷ್ಟು ಜನ ಸ್ಪ್ರೇ ಮಾಡಿ ಈಗ ಸರ್? ಅಂದ್ರೆ ಏನಿಲ್ಲ ಅಂದ್ರೆ ಸರ್, ಒಂದು 15 ದಿವಸ ಆಯ್ತು ಸರ್, ಮಳೆ ನಿಂತ್ಬಿಟ್ಟು ಸರ್, ಹಂಗಾಗಿ ಮಾಡಕ್ ಆಗಲ್ಲ ಸರ್. ಈಗ ಅದು ಮಳೆ ನಿಂತ ಬಲ್ಲಿ ನಿಮ್ಗೆ ಯಾವ ಸ್ಪ್ರೇ ಮಾಡಕ್ ಸಾಧ್ಯ ಇದಾವಾಗ? ಮಳೆ ನಿಂತ ಮೇಲೆ ಮಾಡ್ರಿ, ಮಳೆ ನಿಂತ ಮೇಲೆ ಅದನ್ನ ಮಾಡ್ರಿ. ಅದ್ರ ಜೊತೆಗೆ ಮೈಕ್ರೋನ್ಯೂಟ್ರಿಯಂಟ್ ಮಾಡ್ರಿ, ಯಾವ್ದಾರ ಬಯೋ20 ಅಥವಾ ಆ ತರದ್ದು ಲಘು ಪೋಷಕಾಂಶಗಳು ಬರ್ತಾವ. ಬಯೋ20 ಅಂತ ಹೇಳಿ ಲೀಟರ್ಗೆ ಒಂದು 5 ml ಅದು, ಪ್ಲಸ್ ಡೈಫೆನ್ಥಿರನ್ ಅಥವಾ ಪೋಲೋ ಅಂತ ಬರ್ತದೆ. ಅದೇ ಹಸಿ ಜಾಸ್ತಿ ಆದಾಗ ಆಕ್ಚುಲಿ ಗಾಳಿ ಆಡ್ಬೇಕು ಸ್ವಲ್ಪ, ಆರಿಂದ ಬಳಿಕ ಕುಂಟಿ ಹೊಡಿರಿ, ಆಮೇಲೆ ಸ್ಪ್ರೇ ಮಾಡ್ರಿ ಇದನ್ನ. ಅಲ್ಲ, ನಿಮ್ಗೆ ಸ್ಪ್ರೇ ಮಾಡಕ್ ತಿರುಗಾಡಕ್ ಬರ್ತಿದ್ರೆ ಮಾಡಿಬಿಡ್ರಿ ಈಗ. ಅದ್ರ ಜೊತೆಗೆ ಏನ್ ಮಾಡ್ರಿ, 19 ಮ್ಯಾಗ್ನೀಸಿಯಂ ಸಲ್ಫೇಟು ಮತ್ತೆ ಬಯೋ20 ಲಘು ಪೋಷಕಾಂಶಗಳು ಮೂರು ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ರಿ. ಅದ್ರ ಜೊತೆಗೆ ಪೋಲೋ ಅಂತ ಬರ್ತದ ಡೈಫೆನ್ಥಿರ್ ಅಂತ, ಅದು ಎಕರೆಕ್ಕೆ 200 ml, ಅದ್ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ರಿ. ಇದು ಚೆನ್ನಾಗ್ ಬೆಳವಣಿಗೆ ಬರ್ತದ ಆಮೇಲೆ. ಎಷ್ಟು ದಿನಕ್ಕೊಮ್ಮೆ ಅಲ್ಲ, ಹುಳ ಯಾವಾಗ ಬರ್ತದ ಅವಾಗ ಸ್ಪ್ರೇ ಮಾಡ್ಬೇಕು, ದಿವಸದ ಮೇಲೆ. ಈಗ ಬಂದ ಮ್ಯಾಕ ಬರ್ತಾರ ನೀವ್ ಅಂತ ಹೇಳ್ತಾರ ಸರ್ ಅಂಗಡಿಯವ್ರ ನಮಗೆ ಸರ್. ಅದೇ ಅದೇ ಅಲ್ಲ, ಈಗ ಬರ್ಲಾದ್ರೆ ಸುಮ್ಮನೆ ಸ್ಪ್ರೇ ಮಾಡಿದ್ರೆ ನಿಮ್ಗೆ ಅದು ಖರ್ಚು ಜಾಸ್ತಿ ಆಗಂಗಲ್ವಾ? ಅಲ್ಲ ಅಂದ್ರ ಸರ್, ಹೊಟ್ಟೆ ಹಸಿವಾದಾಗ ಊಟ ಮಾಡ್ಬೇಕಲ್ರಿ ಮಾಲಿಂಗಪ್ಪ ಅವ್ರೆ. ನೀವು ಹಂಗೆ ಬರ್ಲಾರ್ದ ಹೊಡ್ಯಾಕ್ ಬರಲ್ಲ, ಸುಮ್ನೆ ಅನಾವಶ್ಯಕ ಖರ್ಚ್ ಆಗತ್ತಲ್ಲ. ಹೌದು ಸರ್, ಅಂಗಡಿ ಅಂಗಡಿಗೆ ಹೋದ್ರೆಲ್ಲ ನಮ್ಗೆ ಎಲ್ಲ ಹಂಗೆ ಹೇಳ್ತಿರ್ತಾರ ಸರ್, ನೀವು ಬಂದ್ಮೇಲೆ ಒಮ್ಮೆ ಈ ತರ ಬಂದ್ಮೇಲೆ ನಮ್ಗೆ ಹೇಳ್ತಾರೆ, ನಾವ್ ಏನ್ ಮಾಡ್ಬೇಕಂತ ಸರ್. ಪರವಾಗಿಲ್ಲ, ಫೋನ್ ಸಂಖ್ಯೆನ ಹೊಳ್ತೀವಿ, ಬರ್ಕೋರಿ, ಏನಾರ ಸಮಸ್ಯೆ ಇದ್ರೆ ಕೇಳ್ರಿ ಮಾಲಿಂಗಯ್ಯ ಅವರೇ. ವೇಳೆ ಆಗ್ತಾ ಇದೆ, ಕರೆ ಮಾಡಿದಕ್ಕೆ ಧನ್ಯವಾದ ನಿಮ್ಗೆ. ಸರಿ ಸರ್, ಸರಿ ಸರ್, ನಂಬರ್ ಹೇಳ್ತಾರೆ, ನಂಬರ್ ತಗೊಂತೀವಿ. ನಮಸ್ತೆ, ನಮಸ್ಕಾರ. ಒಂದು ವೇಳೆ ಆಗ್ತಾ ಇದೆ ಅಶ್ವಥ್, ಒಂದು ಮೆಣಸಿನಕಾಯಿ ಸಸಿ ಸಾಯ್ತಕ್ಕಂಥ ರೋಗದ ಬಗ್ಗೆ ಸ್ವಲ್ಪ ಹೇಳಿಬಿಡಿ ಒಂದು ನಿಮಿಷದಲ್ಲಿ. ಸರ್, ಈಗ ಏನಾಗಿದೆ, ಹಸಿ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಕೆಲವೊಂದು ಕಡೆ ಈಗ ಹಚ್ಚಿದ್ದಾರೆ, ಕೆಲವೊಂದು ಕಡೆ 1 ತಿಂಗಳು ಬೆಳೆ ಇದೆ. ಅಲ್ಲಿ ಮಣ್ಣಿಂದ ಬರ್ತಕ್ಕಂಥ ರೋಗ ಇದೆ, ಅದು ಬೇರೆ ಸ್ವಲ್ಪ ಕೊಳ್ತಿರ್ತದೆ, ಆಮೇಲೆ ಮಚ್ಚೆ ಉಂಟಾಗಿರ್ತದೆ, ಬೇರೆ ಸೀಳು ನೋಡಿದಾಗ ಕಂದು ಬಣ್ಣ ಆಗಿರ್ತದೆ, ಅದು ಮಣ್ಣಲ್ಲಿ ಬರ್ತಕ್ಕಂಥ ಶಿಲೀಂಧ್ರ. ಈಗ ಏನು ಮಾಡಬೇಕು ಅಂತಂದರೆ, ಫಸ್ಟ್ ಅವರು ನೀರು ತೆಗಿಬೇಕು, ಒಂದು ಹಸಿ ಇರ್ಲಾರ್ದಂಗೆ ನೋಡ್ಕೋಬೇಕು, ಒಂದು ನೀರು ಒಣಗ್ತದೆ ಅದನ್ನ ಹಸಿ ಇರ್ಲಾರ್ದಂಗೆ ನೀರು ಹೊರಗೆ ಹಾಕ್ಬೇಕು ಒಂದು. ಮತ್ತೆ ಇನ್ನೊಂದು ಏನಂತಂದ್ರೆ ಕಾರ್ಬನ್ ಡೈಸಿಮ್ ಅಂತೇಳಿ ಒಂದು ಶಿಲೀಂಧ್ರ ನಾಶಕ ಇದೆ, ಒಂದು 2 ಲೀಟರ್ ನೀರಿಗೆ 2 ಗ್ರಾಮ್ನಂತೆ ಮಿಶ್ರಣ ಮಾಡಿ ಆ ದ್ರಾವಣನ ಒಂದು ಗಿಡದ ಬಡ್ಡಿಗೆ ಹಾಕ್ಬೇಕು, ಮಣ್ಣಿಗೆ ಸೇರಿಸ್ಬೇಕು ಮೇಲೆ ಸಿಂಪರಣೆ ಮಾಡ್ತಕ್ಕಂಥದ್ದಲ್ಲ. ಇದನ್ನ ಸುಮಾರು ಒಂದು 2 ದಿನ ಅಂತರದಲ್ಲಿ ಒಂದು 2 ಸಲ ಮಾಡಲಿ. ನಂತರ ಬೇಕಾದ್ರೆ ಒಂದು ಟ್ರೈಕೋಡರ್ಮಾ ಅಂತಕ್ಕಂಥದ್ದು ಜೈವಿಕ ಶಿಲೀಂಧ್ರ ನಾಶಕ, ಸತ್ತಂತ ಗಿಡಗಳಿಗೆ ಮತ್ತೆ ಸುತ್ತಮುತ್ತಲು ಇರ್ತಕ್ಕಂಥ 1 ಮೀಟರ್ ಅಂತರದಲ್ಲಿರ್ತಕ್ಕಂಥ